ಕೃಷಿತೋ ನಾಸ್ತಿ ದುರ್ಭಿಕ್ಷಾ, ಕೃಷಿತೋ ನಾಸ್ತಿ ದುರ್ಭಿಕ್ಷಾ, ಕೃಷಿತೋ ನಾಸ್ತಿ ದುರ್ಭಿಕ್ಷಾ, ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲೂರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1-5-5-1 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿಂಗಳವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1-5-5-1 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಏಲಕ್ಕಿ ಕೃಷಿ ಕುರಿತು ಅಪ್ಪಂಗಳದ ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯ ವಿಜ್ಞಾನಿ ಡಾಕ್ಟರ್ ಹೊನ್ನಪ್ಪ ಆಸಂಗಿ ಅವರೊಂದಿಗೆ ಈಗ ಸಂದರ್ಶನವೊಂದ ಕೇಳೋಣ. ಕೊಡಗಿನಲ್ಲಿ ಏಲಕ್ಕಿಯನ್ನು 100 ಜನ ಬೆಳೀತಿದ್ದಾರೆ. ಏಲಕ್ಕಿ ಕೃಷಿಯಲ್ಲಿ ಏನೇನು ಕೆಲಸಗಳನ್ನು ಮಾಡಬೇಕು, ಹೇಗೆ ಸಾಗಬೇಕು ಅನ್ನೋದ್ರ ಬಗ್ಗೆ ಇವತ್ತು ವಿಚಾರಗಳನ್ನು ತಿಳಿಸ್ತಿದ್ದಾರೆ. ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕಚೇರಿಯ ವಿಜ್ಞಾನಿ ಡಾಕ್ಟರ್ ಹೊನ್ನಪ್ಪ ಆಸಂಗಿ ಅವರು. ಡಾಕ್ಟ್ರೇ, ಏಲಕ್ಕಿ ಕೃಷಿ ಕುರಿತಂತೆ ವಿಷಯಗಳನ್ನು ಉಲ್ಲೇಖ ಮಾಡಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಏಲಕ್ಕಿ ಬೆಳೆಯಲ್ಲಿ ಯಾವ್ಯಾವ ಕೆಲಸವನ್ನು ಅನುಸರಿಸಬೇಕಾಗತ್ತೆ, ಅದರ ಪ್ರಾಮುಖ್ಯತೆ ಏನು, ಏಲಕ್ಕಿಯಲ್ಲಿ ಯಾವ ಯಾವ ಒಂದು ಕ್ರಮಗಳನ್ನು ನಾವು ಆ ಸಮಯದಲ್ಲಿ ತೆಗೆದುಕೊಳ್ಳದಿದ್ರೆ ಅದರ ಪ್ರಭಾವ ಏನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಮ್ಮ ಜೊತೆ ಈ ತಳಿಗಳ ಆಯ್ಕೆಯಿಂದ ಹಿಡ್ಕೊಂಡು ಸಸ್ಯಗಳ ಆಯ್ಕೆ ಆಗಿರಬಹುದು, ಹೊಸದಾಗಿ ನಾಟಿ ಮಾಡತಕ್ಕಂಥದ್ದು ಭೂಮಿಯ ಸಿದ್ಧತೆಯನ್ನು ನಾವು ಯಾವಾಗ ಮಾಡಬೇಕಾಗತ್ತೆ, ಅದರ ಜೊತೆಗೆ ಗುಂಡಿಗಳನ್ನು ತೆಗೆಯೋದಾಗಲಿ, ಸ್ಪೇಸಿಂಗ್ ಆಗಲಿ, ಹಾಗೆ ಕಳೆ ನಿಯಂತ್ರಣ, ನೀರಾವರಿ ಮತ್ತು ಚರಂಡಿಯನ್ನು ಸಹ ನಾವು ಎಷ್ಟು ಮಹತ್ವ ಕೊಡಬೇಕಾಗತ್ತೆ, ಯಾಕಂದ್ರೆ ಕೊಳೆ ರೋಗ ಎಷ್ಟು ಸಮಸ್ಯೆ ಅನ್ನೋದರ ಏಲಕ್ಕಿಯಲ್ಲಿ ತಮಗೆಲ್ಲ ತಿಳಿದಿರುವುದು. ಹಾಗೆ ಮಣ್ಣೀರಿಸುವುದು ಅಂದ್ರೆ ಅರ್ಧಿಂಗಪ್ಪು ನಾವು ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕಾಗತ್ತೆ. ಹಾಗೆ ನಾವು ಈಗ ತರಗೆಲೆ ತೆಗೆಯುವುದು ಅಂತ ಹೇಳ್ತೀವಿ, ಎಲೆಗಳನ್ನು ಕತ್ತರಿಸುವುದು ಅಂತೇಳಿ ಥ್ರಾಸಿಂಗು, ಅದು ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ಅಲ್ಲಿ ಏಲಕ್ಕಿಯಲ್ಲಿ ರಸಗೊಬ್ಬರ ಯಾವಾಗ ನಾವು ಅಪ್ಲೈ ಮಾಡಬೇಕಾಗತ್ತೆ, ಅದರ ಜೊತೆ ಲಘು ಪೋಷಕಾಂಶಗಳ ಇಂಪಾರ್ಟೆನ್ಸ್ ಏನು, ಅದಲ್ಲದೇನೆ ಜೇನು ನೊಣಗಳು ಕೂಡ ಎಷ್ಟು ಪ್ರಾಮುಖ್ಯತೆಯನ್ನು ಈ ಏಲಕ್ಕಿ ಬೆಳೆಯಲ್ಲಿ ವಹಿಸ್ತವೆ ಅನ್ನೋದ್ರ ಬಗ್ಗೆ ತಮ್ಮ ಜೊತೆ ನಾನು ಹಂಚಿಕೊಳ್ತೀನಿ. ಮೊದಲನೇದಾಗಿ ಯಾವುದೇ ಒಂದು ಕೃಷಿಯಲ್ಲಿ ಯಾವುದೇ ಬೀಜ ಆಗಲಿ ಸಸಿ ಆಗಲಿ ಆಯ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಎಲ್ಲ ತಮಗೆಲ್ಲ ಗೊತ್ತಿರುವ ಹಾಗೆ ಏಲಕ್ಕಿಯಲ್ಲಿ ಸಾಕಷ್ಟು ಸಂಶೋಧನಾ ಸಂಸ್ಥೆಗಳು ತಳಿಗಳನ್ನು ಬಿಡುಗಡೆ ಮಾಡಿದವೆ. ಅದರಲ್ಲಿ ನಮ್ಮ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕೇಂದ್ರ ಅಪ್ಪಂಗಳದಿಂದ ಕೂಡ 4 ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಅವು ನಮ್ಮ ಈ ಕರ್ನಾಟಕ ಏಲಕ್ಕಿ ಬೆಳೆಯತಕ್ಕಂಥ ಪ್ರದೇಶದಲ್ಲಿ ಬಹಳ ಸೂಕ್ತವಾದಂತಹ ಒಂದು ತಳಿಗಳು. ಇವು ತಳಿಗಳದ ಒಂದು ಕ್ಯಾರೆಕ್ಟರ್ ಅಂತಂದ್ರೆ ಆ ಕೊತ್ತುಗಳು ನೆಲದ ಮೇಲೆ ಹರಡಿರುತ್ತವೆ. ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಮಾಡಿರತಕ್ಕಂಥ ತಳಿಗಳೆಲ್ಲವೂ ನೆಲದ ಮೇಲೆ ಹರಡಿರತಕ್ಕಂಥ ತಳಿಗಳು. ಇದಲ್ಲದೆ ಒಂದು ಜನಪ್ರಿಯವಾದಂತಹ ತಳಿ ಯಾವ್ದಪ್ಪ ಅಂದ್ರೆ ನೆಲ್ಯಾನಿ ಗ್ರೀನ್ ಗೋಲ್ಡ್. ಅದು ಒಂದು ನ್ಯಾಚುರಲ್ ಹೈಬ್ರಿಡ್, ಈ ಮಲಬಾರ್ ಮತ್ತು ಒಳುಕ ಟೈಪ್ದ ನ್ಯಾಚುರಲ್ ಹೈಬ್ರಿಡ್. ಅದು ಕೊತ್ತುಗಳು ಏನಂತಂದ್ರೆ ಈಗ ಸ್ಟ್ರೇಟ್ ಆಗಿ ಬಂದು ಬೆಂಡ್ ಆಗಿರ್ತವೆ, ಸರದ ಮಾಲೆ ತರ ಬೆಂಡ್ ಆಗಿರ್ತವೆ. ಈ ತರನಾದಂತಹ ಒಂದು ಬೇರೆ ಬೇರೆ ತಳಿಗಳನ್ನು ನಾವು ಯಾವ ತರನಾಗಿ ಪ್ಲಾಂಟಿಂಗ್ ಮಾಡಬೇಕಾಗತ್ತೆ ಭೂಮಿಯಲ್ಲಿ ಅನ್ನೋದ್ರ ಬಗ್ಗೆ ನೋಡಬೇಕಾದ್ರೆ ನಮ್ಮ ಸಂಸ್ಥೆಯಿಂದ ಅಪ್ಪಂಗಳ 1, ಅಪ್ಪಂಗಳ 2, ಕೊಳೆ ರೋಗಕ್ಕೆ ರೆಜಿಸ್ಟೆಂಟ್ ಇರತಕ್ಕಂತ ISR ಅವಿನಾಶ ಅಂತ ಹೇಳಿ, ಮತ್ತು ಕಟ್ಟೆ ರೋಗಕ್ಕೆ ರೆಜಿಸ್ಟೆಂಟ್ ಇರತಕ್ಕಂತ ತಳಿ ಅಂತಂದ್ರೆ ISR ವಿಜೇತ. ಈ 4 ತಳಿಗಳು ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಮಾಡಿರತಕ್ಕಂಥದ್ದು. ಈ ಒಂದು ತಳಿಯನ್ನು ನಾವು ರೈತರಿಗೆ ಸಕ್ಕರ್ಸ್ ಮುಖಾಂತರ ಒಂದು ಪ್ಲಾಂಟಿಂಗ್ ಮೆಟೀರಿಯಲ್ ಕೊಡ್ತೀವಿ. ಸಸ್ಯಗಳನ್ನ ಆಯ್ಕೆ ಯಾವ ತರ ಮಾಡ್ಬೇಕಪ್ಪ ಅಂತಂದ್ರೆ ಏಲಕ್ಕಿಯಲ್ಲಿ ಸಾಮಾನ್ಯವಾಗಿ ಬೀಜದಿಂದ ಕೂಡ ಸಸಿಗಳನ್ನು ಮಾಡಬಹುದು, ಅದಲ್ಲದೆ ಕಂದುಗಳ ಮುಖಾಂತರ ಅಂದ್ರೆ ವೆಜಿಟೇಟಿವ್ ಪ್ರೊಪಗೇಟೆಡ್ ಅಂತ ಹೇಳ್ತೀವಿ ನಾವು, ಅದರ ಮುಖಾಂತರ ನಾವು ಸಸಿಗಳನ್ನು ಕೂಡ ಮಾಡಬಹುದು. ಸಾಮಾನ್ಯವಾಗಿ ಕಂದುಗಳ ಮುಖಾಂತರ ಮಾಡಿರ್ತಕ್ಕಂಥ ಸಸಿಗಳು ಬಹಳ ಉತ್ತಮ ಅಂತ ಹೇಳ್ಬಹುದು. ಯಾಕೆಂದ್ರೆ ಇದು ಹೈಲಿ ಕ್ರಾಸ್ ಪೊಲಿನೇಟೆಡ್ ಇರೋದ್ರಿಂದ ಕಂದುಗಳಲ್ಲಿ ಬರ್ತಕ್ಕಂಥ ಎಲ್ಲಾ ಕ್ಯಾರೆಕ್ಟರ್ ಆ ವೆರೈಟಿಗೆ ಅವಲಂಬಿತವಾಗಿರ್ತವೆ. ಬೀಜದಿಂದ ಮಾಡಿರ್ತಕ್ಕಂಥವು ಸಾಕಷ್ಟು ಬೇರೆ ಬೇರೆ ಆದಂತಹ ಒಂದು ವಿವಿಧ ರೀತಿಯಲ್ಲಿ ಒಂದು ಕ್ಯಾರೆಕ್ಟರ್ ಅನ್ನು ಹೊಂದಿರತಕ್ಕಂಥ ಟೂ ಟು ಟೈಪ್ ಅಂತ ಏನ್ ಹೇಳ್ತೀವಿ ನಾವು. ಹಾಗಾಗಿ ವಿಭಿನ್ನವಾಗಿ ಬರ್ತಕ್ಕಂಥ ಚಾನ್ಸಸ್ ಇರ್ತವೆ. ಒಂದು ಕ್ಯಾಪ್ಸುಲ್ ನಲ್ಲಿ ಇರ್ತಕ್ಕಂಥ ಬೀಜಗಳು ಎಷ್ಟಿರ್ತವೋ ಅದೇ ತರನಾಗಿ ಬೇರೆ ಬೇರೆ ಬರ್ತಕ್ಕಂಥ ಚಾನ್ಸಸ್ ಇರ್ತವೆ. ಇಳುವರಿನೂ ಕೂಡ ಕಡಿಮೆ ಇರತಕ್ಕಂಥ ಚಾನ್ಸಸ್ ಇರ್ತವೆ. ಹಾಗಾಗಿ ಕಂದುಗಳ ಮುಖಾಂತರ ಸಸಿಗಳನ್ನು ಆಯ್ಕೆ ಮಾಡಿಕೊಂಡು ಯೂಸ್ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ಬಹುದು. ಸಾಕಷ್ಟು ಸಣ್ಣ ಪ್ರಮಾಣದಲ್ಲಿ ಬೀಜದಿಂದ ಮಾಡಿರ್ತಕ್ಕಂಥ ಸಸಿಗಳನ್ನು ಕೂಡ ಆಯ್ಕೆ ಮಾಡಿಕೊಂಡು ಪ್ಲಾಂಟಿಂಗ್ ಯೂಸ್ ಮಾಡ್ತಾರೆ. ಭೂಮಿಯ ಸಿದ್ಧತೆಯನ್ನು ಯಾವ ತರ ಮಾಡ್ಕೋಬೇಕು, ನಾಟಿ ಹೇಗೆ ಮಾಡಬೇಕು ಅನ್ನೋದು ನೋಡ್ಕೊಳ್ಳೋದಾದ್ರೆ ಹೊಸದಾಗಿ ಮಾಡ್ತಕ್ಕಂಥದ್ದು ಏಪ್ರಿಲ್ ಮೇ ತಿಂಗಳಲ್ಲಿ ಗುಂಡಿಗಳನ್ನ ತೆಗಿಬೇಕಾಗತ್ತೆ. ಈ ಮಲಬಾರ್ ತಳಿಗಳು ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಮಾಡ್ತಕ್ಕಂಥ ತಳಿಗಳಿಗೆ 1.5 feet ನಷ್ಟು ಗುಂಡಿಯನ್ನು ತೆಗೆದು ಆ ಗುಂಡಿಯಲ್ಲಿ ಟಾಪ್ ಸಾಯಿಲ್ನ ಆಮೇಲೆ ಕೊಳೆದ ಕೊಟ್ಟಿಗೆ ಗೊಬ್ಬರನ ವರ್ಮಿ ಕಾಂಪೋಸ್ಟ್ ನಲ್ಲಿ ಫಿಲ್ ಮಾಡಿಕೊಂಡು ಗುಂಡಿಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಇನ್ನ ಈ ನೆಲ್ಯಾನಿ ಗ್ರೀನ್ ಗೂಡಿ ತಳಿಗೆ ಬೇಕಾಗಿರ್ತಕ್ಕಂಥ ಒಂದು ಗುಂಡಿ ಸಿದ್ಧತೆ ಹೇಗಿತ್ತು ಅಂದ್ರೆ 90 centimeters ಸ್ಕ್ವೇರ್ ಗುಂಡಿಯನ್ನು ತೆಗೆದು ಆ ಗುಂಡಿಯಲ್ಲಿ ಟಾಪ್ ಸಾಯಿಲ್, ವರ್ಮಿ ಕಾಂಪೋಸ್ಟ್, ಕೊಟ್ಟಿಗೆ ಗೊಬ್ಬರವನ್ನು ಎಲ್ಲವನ್ನು ಮಿಕ್ಸ್ ಮಾಡಿ ಫಿಲ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಗುಂಡಿಯನ್ನು ರೆಡಿ ಮಾಡಿ ಇಟ್ಕೊಂಡ ಮೇಲೆ ಸೂಕ್ತವಾದಂತಹ ಸಮಯ ಯಾವ್ದಪ್ಪ ಅಂತಂದ್ರೆ ಪ್ಲಾಂಟಿಂಗ್ ಗೆ ಜೂನ್ ಜುಲೈ ಏಲಕ್ಕಿಗೆ ಬಹಳ ಸೂಕ್ತವಾದಂತಹ ಒಂದು ಅಂತ ಹೇಳ್ಬಹುದು. ಇನ್ನು ಏನಾದರೂ ಹೆಚ್ಚಿನ ಮಳೆ ಬೀಳುವಂತಹ ಪ್ರದೇಶ ಆಗಿರಲಿ ಅಥವಾ ತಗ್ಗು ಪ್ರದೇಶವಾಗಿರಲಿ ನಾವು ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಪ್ಲಾಂಟಿಂಗ್ ಮಾಡ್ಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ಕೋಬಹುದು. ಯಾಕಂದ್ರೆ ಅತಿ ಹೆಚ್ಚು ಮಳೆ ಬೀಳುವುದರಿಂದ ಕೊಳೆಯುವ ಚಾನ್ಸ್ ಜಾಸ್ತಿ ಇರುತ್ತೆ. ಒಂದು ಸಾಧಾರಣ ಇರತಕ್ಕಂಥದ್ದು ಜೂನ್ ಜುಲೈ ಒಂದು ಸೂಕ್ತವಾದಂತಹ ಸಮಯ. ಅಲ್ಲಿ ನಾವು ಈ ಗುಂಡಿಗಳನ್ನ ತೆಗೆದಿರತಕ್ಕಂಥದ್ದು ಈ ಮಲಬಾರ್ ಟೈಪ್ ಗೆ 2 to 2 meters ಡಿಸ್ಟೆನ್ಸ್ ನ ನಾವು ಫೇಸಿಂಗ್ ಅನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಇನ್ನು ಒಳುಕ ಟೈಪ್ ಗೆ 3 to 3 meters ನ ಡಿಸ್ಟೆನ್ಸ್ ನ ನಾವು ಮಾಡಬೇಕಾಗತ್ತೆ. 2 to 2 meters ಡಿಸ್ಟೆನ್ಸ್ ಮಾಡಿದಾಗ ನಮಗೆ 2500 ಗಿಡಗಳು ಒಂದು ಹೆಕ್ಟರ್ ಗೆ ಸಸಿಗಳು ಬೇಕಾಗುತ್ತೆ ಈ ಏಲಕ್ಕಿ ಮಲಬಾರ್ ಟೈಪ್ ಗೆ. ಇನ್ನು ಒಳುಕ ಟೈಪ್ ಗೆ ಆದರೆ 3 to 3 meters ಡಿಸ್ಟೆನ್ಸ್ ಇರೋದ್ರಿಂದ ನಮಗೆ 1110 ಗಿಡಗಳು ಬೇಕಾಗುತ್ತೆ ಒಂದು ಹೆಕ್ಟರ್ ಪ್ರದೇಶದಲ್ಲಿ. ನಾಟಿ ಮಾಡಬೇಕಾದ್ರೆ ಕಂದುಗಳ ಮುಖಾಂತರ ಸೆಲೆಕ್ಟ್ ಮಾಡಿರ್ತಕ್ಕಂಥ ತಳಿ, ಯಾವುದೇ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ತಳಿ ಹೆಚ್ಚು ಇಳುವರಿ ಕೊಡುವಂತಹದ್ದಾಗಿರಬೇಕು. ಅದಲ್ಲದೆ ಒಂದು ರೋಗ ಮುಕ್ತವಾಗಿರಬೇಕು. ಈ ವೆಜಿಟೇಟಿವ್ ಪ್ರೊಪಾಗೇಟರ್ದಿಂದ ಯೂಸ್ ಮಾಡಿರ್ತಕ್ಕಂಥ ತಳಿದ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಈ ಕಟ್ಟೆ ರೋಗ, ವೈರಸ್ ರೋಗ ಅಲ್ಲಿ ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ನಾವು ರೋಗ ಮುಕ್ತವಾದಂತಹ ಒಂದು ಸಕ್ಕರ್ಸ್ ನ ಗ್ರೋನ್ ಅಪ್ ಟಿಲ್ಲರ್ಸ್ ಇರಬೇಕು, ಅದ್ರ ಜೊತೆ ಯಂಗ್ ಶೂಟ್ಸ್ ಇರಬೇಕು. ಅಂತ ಒಂದು ಸಕ್ಕರ್ಸ್ ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಪ್ಲಾಂಟಿಂಗ್ ಗೆ. ಇಲ್ಲ ಅಂದ್ರೆ ನಾವು ಈಗ ಸಸಿಗಳಿಂದ ಆದ್ರೆ ನಮಗೆ 10 to 18 ಓಲ್ಡ್ ಸೀಡ್ಲಿಂಗ್ಸ್ ನ ನಾಟಿಗೆ ನಾವು ಬಳಸಬೇಕಾಗತ್ತೆ. ನಾಟಿಯನ್ನು ನಾವು ಯಾವ ತರದ್ ಮಾಡ್ಬೇಕಪ್ಪ ಅಂದ್ರೆ ಗುಂಡಿ ತಗದಂತ ಕಂಪ್ಲೀಟ್ ಆಗಿ ಮುಚ್ಚಬೇಕಾಗತ್ತೆ. ಸಾಕಷ್ಟು ಜನರು ಏನ್ ಸಮಸ್ಯೆ ಇದೆ ಅಂತಂದ್ರೆ ಪ್ಲಾಂಟಿಂಗ್ ದಲ್ಲಿ ಗುಂಡಿ ತೆಗೆದಿರ್ತಾರೆ, ಹೋಗಿ ಗುಂಡಿಯಲ್ಲೇನೆ ಪ್ಲಾಂಟಿಂಗ್ ಮಾಡಿಬಿಡ್ತಾರೆ. ಹಾಗಾಗಿ ಆ ಗುಂಡಿಯಲ್ಲಿ ಮಳೆಗಾಲದಲ್ಲಿ ನೀರ್ ನಿಂತು ಕೊಳೆಯೋ ಚಾನ್ಸಸ್ ಜಾಸ್ತಿ ಇರ್ತವೆ. ಇದನ್ನ ನಾವು ಸರ್ಫೇಸ್ ಲೆವೆಲ್ ಅಲ್ಲಿ ಪ್ಲಾಂಟಿಂಗ್ ಮಾಡಬೇಕಾಗತ್ತೆ. ಕಂಪ್ಲೀಟ್ ಆಗಿ 45 centimeters ಗುಂಡಿ ಅಂತ ತೆಗೆದ್ರು ಅಥವಾ 90 centimeters ಗುಂಡಿ ತೆಗೆದ್ರು ಆ ಗುಂಡಿನ ಕಂಪ್ಲೀಟ್ ಆಗಿ ಮತ್ತೆ ವರ್ಮಿ ಕಾಂಪೋಸ್ಟ್, ಕೊಯರ್ ಪಿತ್ತು, ಕೊಟ್ಟಿಗೆ ಗೊಬ್ಬರ, ಮಣ್ಣಿನಿಂದ ಕಂಪ್ಲೀಟ್ ಆಗಿ ಮುಚ್ಚಿ ಮೇಲೆನೆ ಪ್ಲಾಂಟಿಂಗ್ ಮಾಡಬೇಕಾಗತ್ತೆ. ಪ್ಲಾಂಟಿಂಗ್ ಮಾಡಿ ಅದಕ್ಕೆ ನಾವು ಸ್ಟೇಕಿಂಗ್ ಕೊಡಬೇಕಾಗತ್ತೆ. ಯಾಕಂದ್ರೆ ಅಲುಗಾಡದಾಗೆ ಬೀಳದ ಹಾಗೆ ಒಂದು ಸ್ಟೇಕಿಂಗ್ ಕೊಟ್ಟು ಮೇಲ್ಭಾಗದಲ್ಲೇ ಒಂದು ಪ್ಲಾಂಟಿಂಗ್ ಮಾಡೋದ್ರಿಂದ ನಾವು ಉತ್ತಮವಾದಂತ ಒಂದು ಸಸ್ಯಾಭಿವೃದ್ಧಿಯನ್ನ ಮಾಡ್ಕೋಬಹುದು. ಇದು ಮಾಡಿದ ನಂತರ ನಾವು ಒಣಗಿದ ಎಲೆಯಿಂದ ಒಂದು ಹೊದಿಕೆ ಮಾಡೋದ್ರಿಂದ ಭೂಮಿಯಲ್ಲಿ ಇರತಕ್ಕಂತ ತೇವಾಂಶ ಯಾಪರೇಟ್ ಆಗದ ಹಾಗೆ ವೀಡ್ ದ ಗ್ರೋತ್ ನ ಸಪ್ರೆಸ್ ಮಾಡಕ್ಕೆ ಒಂದು ಮಲ್ಚ್ ಮಾಡೋದು ಬಹಳ ಉತ್ತಮ ಅಂತ ಹೇಳ್ಬಹುದು. ಇನ್ನ ನಾವು ಪ್ಲಾಂಟಿಂಗ್ ಆದ ನಂತರ ಪ್ರತಿ ತಿಂಗಳಿಗೊಮ್ಮೆ ಒಂದು 19 ಆಗ್ಲಿ ಅಥವಾ 15 NPK ವಾಟರ್ ಸಾಲಿಬಲ್ ಫರ್ಟಿಲೈಸರ್ ಇರುತ್ತೆ, ಅದನ್ನ ಸ್ಪ್ರೇ ಮಾಡೋದ್ರಿಂದ ಉತ್ತಮವಾದಂತಹ ಒಂದು ಸಕ್ಕರ್ಸ್ ನ ನಾವು ಪಡಿಬಹುದು. ನೀರಾವರಿ ಬಗ್ಗೆ ಹೇಳಬೇಕಾದ್ರೆ ಜನವರಿಯಿಂದ ಹಿಡ್ಕೊಂಡು ಮೇ ದಲ್ಲಿ ಸಮರ್ ಟೈಮ್ ಅಲ್ಲಿ ಹೊಸದಾಗಿ ಪ್ಲಾಂಟಿಂಗ್ ಮಾಡಿರ್ತಕ್ಕಂಥದ್ದಾಗ್ಲಿ ಅಥವಾ ಹಳೆ ಪ್ಲಾಂಟಿಂಗ್ ದಲ್ಲೂ ನೀರು ಕೊಡುವುದು ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ಏಲಕ್ಕಿಯಲ್ಲಿ ನಾವು ನೀರಿನಾಂಶ ಆಮೇಲೆ ಕೂಲ್ ಆಗಿದ್ರೆ ಮಾತ್ರ ನಾವು ಅತಿ ಹೆಚ್ಚು ಒಂದು ಸಕ್ಕರ್ಸ್ ನ ಪಡ್ಲಿಕ್ಕಾಗತ್ತೆ. ಇನ್ನು ಇಲ್ಲಿ ನಾವು 15 ದಿನದ ಅಂತರದಲ್ಲಿ ಜನವರಿಯಿಂದ ಹಿಡ್ಕೊಂಡು ಮೇ ವರೆಗೂ 15 ದಿನದ ಅಂತರದಲ್ಲಿ ಒಂದು ಸ್ಪ್ರಿಂಕ್ಲರ್ ಇಂದ ಆಗಲಿ ಅಥವಾ ಒಂದು ಪೈಪ್ ನಿಂದ ಆಗಿರ್ಲಿ ಒಂದು ಇರಿಗೇಷನ್ ನಾವು ನೀರನ್ನು ಕೊಡಬೇಕಾಗತ್ತೆ. ಇನ್ನು ಕಳೆ ನಿಯಂತ್ರಣ ಯಾವ ತರ ಮಾಡಬೇಕಪ್ಪ ಅಂದ್ರೆ ಏಲಕ್ಕಿಯಲ್ಲಿ ಇನಿಷಿಯಲ್ ಸ್ಟೇಜ್ ನಲ್ಲಿ ಈ ಕಳೆಗಳ ಕಾಂಪಿಟೇಷನ್ ಜಾಸ್ತಿ ಆಗಿರುತ್ತೆ ಏಲಕ್ಕಿಯಲ್ಲಿ ಅತಿ ಹೆಚ್ಚು ಒಂದು ಬರೋದ್ರಿಂದ ಇದನ್ನ ನಾವು 2 to 3 times ಆದರೂ ನಾವು ಕಳೆ ತೆಗಿಬೇಕಾಗತ್ತೆ. ಜೂನ್ ಜುಲೈ ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ಜನವರಿ ಟೈಮ್ ನಲ್ಲಿ 2-3 times ನಾವು ಇನಿಷಿಯಲ್ ಸ್ಟೇಜ್ ನಲ್ಲಿ ವೀಡಿಂಗ್ ಮಾಡೋದ್ರಿಂದ ಕಳೆ ತೆಗೆಯೋದ್ರಿಂದ ಆಮೇಲೆ ಕಂಪ್ಲೀಟ್ ಆಗಿ ಅದು ಕವರ್ ಆದ್ಮೇಲೆ ಕಳೆದ ಒಂದು ಗ್ರೋತ್ ನ ಕಡಿಮೆ ಆಗತ್ತೆ. ನಾವು ಇನಿಷಿಯಲ್ ಸ್ಟೇಜ್ ನಲ್ಲಿ ಕಳೆದ ನಿಯಂತ್ರಣ ಕೂಡ ಬಹಳ ಪ್ರಮುಖವಾದಂತಹ ಒಂದು ಕಾರ್ಯ ಆಗತ್ತೆ. ಮಳೆಗಾಲದಲ್ಲಿ ಚರಂಡಿನ ಯಾವ ತರದ್ದು ಇದನ್ನ ಮಾಡಬೇಕು, ಯಾಕಂದ್ರೆ ಕಟ್ಟೆ ರೋಗದ ಸಮಸ್ಯೆ ಬಹಳ ಇರೋದ್ರಿಂದ ನಾವು 2 ಸಾಲುಗಳ ಮಧ್ಯದಲ್ಲಿ 45 centimeters ಒಂದು ಚರಂಡಿಯನ್ನ ನಾವು ತೆಗಿಬೇಕಾಗತ್ತೆ. ಎಕ್ಸೆಸ್ ನ ಒಂದು ಮಾಯಿಶ್ಚರ್ ಕಂಟೆಂಟ್ ಇರತದೆ ನೀರು, ಅದು ಪೂರಾ ಬಸ್ತು ಹೋಗಂಗೆ ನಾವು ಚರಂಡಿ ವ್ಯವಸ್ಥೆ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಸಾಕಷ್ಟು ಸಲ ನಾವು ಕೆಮಿಕಲ್ ಕಂಟ್ರೋಲ್ ಮಾಡಿಕೊಂಡ್ರು ಸಹ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಇರುವುದರಿಂದ ಈ ಒಂದು ಕೊಳೆ ಜಾಸ್ತಿ ಆಗೋದ್ರಿಂದ ಈ ಚರಂಡಿ ಕೂಡ ಒಂದು ಬಹಳ ಪ್ರಮುಖವಾಗಿ ಒಂದು ಕೊಳೆ ರೋಗಕ್ಕೆ ಹತೋಟಿಗೆ ಬಹಳ ಸೂಕ್ತ ಅಂತ ಹೇಳಬಹುದು. ಏಲಕ್ಕಿಯಲ್ಲಿ ರಸಗೊಬ್ಬರ ಬಳಕೆ ಯಾವ ತರದಾಗಿ ಅಂತೀವಿ ನೋಡೋದಾದ್ರೆ, ಸಾಮಾನ್ಯವಾಗಿ ರಸಗೊಬ್ಬರವನ್ನು ಮೇ ಜೂನ್ ನಲ್ಲಿ ಪ್ಲಾಂಟ್ಸ್ ಗೆ 5 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕಾಗತ್ತೆ ಪ್ರತಿ ವರ್ಷ. ಅದಲ್ಲದೇನೆ NPK ಅನ್ನು, ನೈಟ್ರೋಜನ್, ರಂಜಕ ಮತ್ತು ಪೊಟ್ಯಾಷ್ನ ಯಾವುದೇ ಸಂಸ್ಥೆಯಿಂದ ಶಿಫಾರಸು ಮಾಡಿರ್ತಕ್ಕಂತ ಒಂದು ರಸಗೊಬ್ಬರಗಳನ್ನು, ನೀರಾವರಿಗೆ ಒಂದು ಬೇರೆ ಆದಂತಹ ಒಂದು ಶಿಫಾರಸು ಮಾಡಿರ್ತಕ್ಕಂತ ರಸಗೊಬ್ಬರಗಳಿದೆ, ಇನ್ನು ಮಳೆ ಆಶ್ರಿತ ಇರತಕ್ಕಂತಹ ತೋಟಗಳಿಗೆ ಬೇರೆ ಬೇರೆ ಆಗಿದೆ. ಅದನ್ನ ನಾವು ಬೇರೆ ಬೇರೆ ವಿಧವಾಗಿ ಫಸ್ಟ್ ಇಯರ್ ಯಾವ ತರದ ಅಪ್ಲೈ ಮಾಡಬೇಕು, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಂತಂದ್ರೆ, ಈಗ ಒಂದು 75 ಕೆಜಿ ನೈಟ್ರೋಜನ್, 75 ಕೆಜಿ ಫಾಸ್ಫರಸ್, 150 ಕೆಜಿ ಪೊಟ್ಯಾಷ್ ಪರ್ ಹೆಕ್ಟರ್ ಗೆ ಇಷ್ಟು ಪ್ರಮಾಣವನ್ನು ನೀರಾವರಿ ಪ್ರದೇಶದಲ್ಲಿ ನಾವು ಈ ಒಂದು ರಸಗೊಬ್ಬರ ಬಳಕೆಯನ್ನು ಮಾಡಬೇಕಾಗುತ್ತೆ ಮಳೆ ಆಶ್ರಿತಕ್ಕೆ. ಇನ್ನು ನೀರಾವರಿಗೆ ನಾವು ನೋಡೋದಾದ್ರೆ ಸರಿಸುಮಾರವಾಗಿ 125 ಕೆಜಿ ನೈಟ್ರೋಜನ್, 125 ಕೆಜಿ ಫಾಸ್ಫರಸ್, 250 ಕೆಜಿ ಪೊಟ್ಯಾಷ್ನ ಪ್ರತಿ ಹೆಕ್ಟರ್ ಗೆ ಬೇರೆ ಬೇರೆ ಆಗಿ, ಮೊದಲ ವರ್ಷ 1/3 ಭಾಗದಷ್ಟು, 2ನೇ ವರ್ಷ 2/3 ಭಾಗದಷ್ಟು, 3ನೇ ವರ್ಷದಿಂದ ಪೂರ್ತಿ ಪ್ರಮಾಣವನ್ನು 2 ಕಂತುಗಳಲ್ಲಿ ಅಥವಾ 3 ಕಂತುಗಳಲ್ಲಿ ಮೇ ಜೂನ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ದಲ್ಲಿ ಈ ಇರಿಗೇಷನ್ ಒಂದು ಇರತಕ್ಕಂತಹ ಪ್ರದೇಶಕ್ಕೆ, ಡಿಸೆಂಬರ್ ಜನವರಿಯಲ್ಲಿ ಕೂಡ ಒಂದು ಈ ತರನಾಗಿ ನಾವೊಂದು ರಸಗೊಬ್ಬರ ಬಳಕೆಯನ್ನು ಮಾಡಬೇಕಾಗತ್ತೆ. ಅಂದಾಗೆ ನಾವು ಉತ್ತಮವಾದಂತಹ ಒಂದು ಟಿಲ್ಲರ್ಸ್ ನ ಸಕ್ಕರ್ಸ್ ನ ಪಡಲಿಕ್ಕಾಗತ್ತೆ. ಒಂದು ವರ್ಷದಲ್ಲಿ ನಾವು ಒಂದು 20-30 ಟಿಲ್ಲರ್ಸ್ ನ ಪಡೆದಿದ್ದೇ ಆದಲ್ಲಿ ಒಂದು ಹೆಚ್ಚಿನ ಇಳುವರಿ ಪಡಲಿಕ್ಕೆ ಸಾಧ್ಯ ಆಗತ್ತೆ. ಇದಲ್ಲದೆ ಸುಣ್ಣದ ಒಂದು ಬಳಕೆಯನ್ನು ಹೇಳೋದಾದ್ರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಮಲೆನಾಡಿನ ಪ್ರದೇಶದಲ್ಲಿ ಸುಣ್ಣದ ಒಂದು ಅವಶ್ಯಕತೆ ಇದೆ. ಯಾಕಂದ್ರೆ ಈ PH ನು ಆಲ್ಮೋಸ್ಟ್ 5 ಕೆಳಗೆ ಇರತೈತಿ, ಹಾಗಾಗಿ ಸುಣ್ಣದ ಬಳಕೆ ಬಹಳ ಪ್ರಮುಖವಾಗುತ್ತೆ ಎಲ್ಲಾ ಬೆಳೆಗಳಿಗೂ. ಏಲಕ್ಕಿಯಲ್ಲಿ ಕೂಡ ಪ್ರತಿ 2 ವರ್ಷಕ್ಕೊಮ್ಮೆ ಆಗಲಿ ಅಟ್ ಲೀಸ್ಟ್ ನಾವು ಒಂದು 1 ಕೆಜಿ ಪ್ರತಿ ಗಿಡಕ್ಕೆ ಮೇ ಜೂನ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಅರ್ಧ ಕೆಜಿನಾದ್ರೂ ನಾವು ಸುಣ್ಣವನ್ನು ಕೊಡಬೇಕಾಗತ್ತೆ. ಸಾಯಿಲ್ PH ನ ನೋಡಿಕೊಂಡು ಸುಣ್ಣ ಕೊಟ್ಟ 15-20 ದಿನದ ನಂತರ ನಾವು ಈ ರಸಗೊಬ್ಬರ ಬಳಕೆಯನ್ನು ಮಾಡುವುದು ಬಹಳ ಸೂಕ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಲ್ಲದೆ ಮಣ್ಣು ಇರಿಸುವುದು, ಅರ್ಧಿಂಗಪ್ಪ ಅಂತ ಹೇಳ್ತೀವಿ ಏಲಕ್ಕಿಯಲ್ಲಿ. ಮೇನ್ ಆಗಿ ನಾವು ಅರ್ಧಿಂಗಪ್ಪ ಆಗ್ಲಿ ಅಥವಾ ಈ ಒಂದು ಥ್ರಾಶಿಂಗ್ ಅಂತ ಹೆಂಗ್ ಕರಿತೀವಿ, ಎಲೆಗಳು ಕತ್ತರಿಸುವುದು, ಮಣ್ಣನ್ನ ಎರಕುವುದು, ಈ 3 ಆಪರೇಷನ್ ಬಹಳ ಪ್ರಮುಖವಾದಂತದ್ದು. ಮಣ್ಣು ಏರಿಸುವುದು ಅಂತಂದ್ರೆ ಹಿಂಗಾರು ಮಳೆ ಆದ ನಂತರ ಬಹಳ ಪ್ರಮುಖವಾದಂತದ್ದು. ಯಾಕಂದ್ರೆ ರೂಟ್ಸ್ ಎಲ್ಲ ಮೇಲೆ ಬಂದಿರ್ತವೆ, ಟಾಪ್ ಸಾಯಿಲ್ ಏನಿರತೈತಿ 15-20 ಸೆಂಟಿಮೀಟರ್ ಮೇಲಿರ್ತಕ್ಕಂತ ಮಣ್ಣನ್ನ ರೈಸೋಮ್ಗೆ ಕಂಪ್ಲೀಟ್ ಆಗಿ ಒಂದು ಅರ್ಧಿಂಗ್ ಅಪ್ ಮಾಡೋದ್ರಿಂದ ಆ ಒಂದು ಬೇರುಗಳು ಡೀಪ್ ಆಗಿ ಹೋಗ್ಲಿಕ್ಕೆ, ಅದು ಸಮರ್ ಸೀಸನ್ ದಲ್ಲಿ ಆದಂತ ಮಳೆಯ ನೀರು ಹಿಡಿದಿಟ್ಟುಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ. ಅದೇ ತರನಾಗಿ ಸಮರ್ ಸೀಸನ್ ನಲ್ಲಿ ಈ ಬೇರುಗಳು ಎಕ್ಸ್ಪೋಸ್ ಆದವಂದ್ರೆ ಗಿಡ ಒಣಗುವಂತ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಅರ್ಧಿಂಗ್ ಅಪ್ ಬಹಳ ಪ್ರಮುಖವಾದಂತ ಒಂದು ಪಾತ್ರ ವಹಿಸುತ್ತೆ. ಇನ್ನು ನೆಕ್ಸ್ಟ್ ಈ ಥ್ರಾಸಿಂಗ್ ಅಂತೀವಿ, ತರಗೆಲೆ ತೆಗೆಯುವುದು ಮತ್ತು ಎಲೆಗಳು ಕತ್ತರಿಸುವುದು ಅಂತ ಹೇಳ್ತೀವಿ ನಾವು. ಏಲಕ್ಕಿಯಲ್ಲಿ ಒಣಗಿದ ಎಲೆಗಳನ್ನ ಆಮೇಲೆ ಈ ಓಲ್ಡ್ ಟಿಲ್ಲರ್ಸ್ ನ ಕತ್ತರಿಸದೇ ಇದ್ದರೆ ನುಸಿಗಳ ಥ್ರಿಪ್ಸ್ ಹಾವಳಿ ಜಾಸ್ತಿ. ಹಾಗಾಗಿ ನಾವು ನೀರಾವರಿ ಪ್ರದೇಶದಲ್ಲಿ 2-3 ಸಾರಿ ವರ್ಷದಲ್ಲಿ ಥ್ರಾಶಿಂಗ್ ಮಾಡುವುದು ಬಹಳ ಮುಖ್ಯವಾಗಿರುತ್ತೆ. ಅದರಲ್ಲೂ ಕೂಡ ಈ ಥ್ರಿಪ್ಸ್ ಹಾವಳಿ ಸೆಪ್ಟೆಂಬರ್ ನಲ್ಲಿ ಜನವರಿ ನಲ್ಲಿ ಯಾವಾಗ ಜಾಸ್ತಿ ಇರುತ್ತೆ, ಅಂತ ಟೈಮ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಒಣಗಿರತಕ್ಕಂತ ಎಲೆ ಆಮೇಲೆ ಹಳಿದಾಗಿರ್ತಕ್ಕಂಥ ಟಿಲ್ಲರ್ಸ್ ನ ಕಂಪ್ಲೀಟ್ ಆಗಿ ಕಟ್ ಮಾಡಿ ಅದನ್ನ ತೆಗೆದು ಹಾಕೋದ್ರಿಂದ ನಾವು ಈ ಥ್ರಿಪ್ಸ್ ಹಾವಳಿ ಇನ್ಸಿಡೆಂಟ್ಸ್ ನ ಕಡಿಮೆ ಮಾಡಬಹುದು. ಅದಲ್ಲದೆ ಒಳ್ಳೆ ರೀತಿಯಾದಂತಹ ಪ್ಯಾನಿಕಲ್ಸ್ ಸಿಗುತ್ತೆ. ಹಾಗಾಗಿ ಈ ಥ್ರಾಸಿಂಗ್ ಕೂಡ ಬಹಳ ಪ್ರಮುಖವಾದಂತ ಒಂದು ಕಾರ್ಯ ಅಂತ. ಇನ್ನ ಈ ಲಘು ಪೋಷಕಾಂಶಗಳು ಯಾವ ತರನಾಗಿ ಪಾತ್ರ ವಹಿಸುತ್ತವೆ, ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮೇಜರ್ ನ್ಯೂಟ್ರಿಯಂಟ್ ಅಲ್ಲದೆ ಲಘು ಪೋಷಕಾಂಶಗಳ ಕೊರತೆಯೂ ಕೂಡ ಕಂಡುಕೊಂಡ ಮೇಲೆ ನಮ್ಮದೇ ಸಂಸ್ಥೆಯಿಂದ ಈ ಕಾಡಮಮ್ ಸ್ಪೆಷಲ್ ಅಂತೇಳಿ ಒಂದು ಲಘು ಪೋಷಕಾಂಶಗಳ ಮಿಶ್ರಣ ಇದೆ. ಅದನ್ನು ಕೂಡ ನಾವು ಪ್ರತಿ 5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ 2 ಟೈಮ್ನಲ್ಲಿ ಸಿಂಪಡಿಸುವುದರಿಂದ ಏಲಕ್ಕಿಯಲ್ಲಿ ಸಸ್ಯಾಭಿವೃದ್ಧಿನ ಅತಿ ಹೆಚ್ಚು ಪಡೆಯಬಹುದು. ಅದಲ್ಲದೆ ಹೆಚ್ಚಿನ ಇಳುವರಿ ಕೂಡ ಈ ಲಘು ಪೋಷಕಾಂಶಗಳಿಂದ ಸಿಗುತ್ತೆ. ಇದಲ್ಲದೆ ಇನ್ನ ಜೇನುನೊಣಗಳ ಒಂದು ಪ್ರಾಮುಖ್ಯತೆ ಎಷ್ಟು ಏಲಕ್ಕಿಯಲ್ಲಿ ಅಂತ ಹೇಳುವುದಾದ್ರೆ, ಏಲಕ್ಕಿ ತಮಗೆಲ್ಲ ಗೊತ್ತಿರುವ ಹಾಗೆ ಹೈಲಿ ಕ್ರಾಸ್ ಪಾಲಿನೇಟೆಡ್, ಅದರಲ್ಲಿ ಜೇನುನೊಣಗಳ ಪಾತ್ರ ಬಹಳ ಪ್ರಮುಖವಾದಂತದ್ದು. ಅದಕ್ಕಾಗಿ ಒಂದು ಹೆಕ್ಟರ್ ಗೆ ಸಾಮಾನ್ಯವಾಗಿ 4-5 ಜೇನು ಕುಟುಂಬಗಳನ್ನು ಸಾಕಬೇಕಾಗತ್ತೆ. ಅದರಿಂದ ಹೆಚ್ಚಿನ ಇಳುವರಿ ಪಡೀಲಿಕ್ಕೆ, ಹೆಚ್ಚಿನ ಪಾಲಿನೇಷನ್ ಆಗಲಿಕ್ಕೆ ಬಹಳ ಸಹಾಯವಾಗುತ್ತೆ. ಅದಲ್ಲದೆ ಜೇನುನೊಣಗಳಿಗೆ ಕಾಪಾಡಿಕೊಳ್ಳುವುದು ಅಷ್ಟೇ ಪ್ರಮುಖವಾದದ್ದು ಏಲಕ್ಕಿಯಲ್ಲಿ. ಯಾಕಂದ್ರೆ ಸಾಕಷ್ಟು ಕೀಟಗಳನ್ನು ಸಿಂಪಡಣೆ ಮಾಡುವುದರಿಂದ ಜೇನುನೊಣಗಳ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಅತಿ ಟಾಕ್ಸಿಕ್ ಇರತಕ್ಕಂತ ಕೆಮಿಕಲ್ ಗಳನ್ನು ಬಳಸಬಾರದು. ಅದಲ್ಲದೆ ಕೆಮಿಕಲ್ ಸ್ಪ್ರೇನ ನಾವು ಮಧ್ಯಾಹ್ನದ ನಂತರ ಸ್ಪ್ರೇ ಮಾಡುವುದರಿಂದ ಆ ಒಂದು ಆಕ್ಟಿವಿಟಿ ಏನಿರುತ್ತಲ್ಲ ಹಣಿಬಿದು ಮಾರ್ನಿಂಗ್ ಇರೋದ್ರಿಂದ ಏಲಕ್ಕಿಯಲ್ಲಿ ಉತ್ತಮವಾದಂತಹ ಒಂದು ಪಾಲಿನೇಷನ್ ಗೆ ಹೆಲ್ಪ್ ಆಗುತ್ತೆ. ಇದಲ್ಲದೆ ನೆರಳು ಕೂಡ ಬಹಳ ಮಹತ್ವವಾಗುತ್ತೆ. ಏಲಕ್ಕಿಯಲ್ಲಿ ಸಾಮಾನ್ಯವಾಗಿ ಇವೆಲ್ಲ ಸೀಡ್ ಲವಿಂಗ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಒಂದು 50-60% ಫಿಲ್ಟರ್ ಸೀಡ್ ಇತ್ತಂದ್ರೆ ಉತ್ತಮವಾದಂತಹ ಒಂದು ಇಳುವರಿ ಪಡಿಬಹುದು. ಅತಿ ಹೆಚ್ಚು ಒಂದು ಸೀಡ್ ಇದ್ರೆ ಕೊಳೆ ರೋಗದ ಇನ್ಸಿಡೆನ್ಸ್ ಜಾಸ್ತಿ ಆಗುತ್ತೆ, ಅದಲ್ಲದೆ ಶೂಟ್ ಫ್ಲೈ ಆಗಿರ್ಬೋದು, ಈ ತರದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಮೇ ಜೂನ್ ಟೈಮ್ನಲ್ಲಿ ನೆರಳು ಕೂಡ ತೆಗೆಯೋದ್ರಿಂದ ಏಲಕ್ಕಿಯಲ್ಲಿ ಉತ್ತಮವಾದಂತಹ ಕ್ರಾಪ್ ಅನ್ನು ಪಡೆಯಬಹುದು ಅಂತ. ಏಲಕ್ಕಿಯಲ್ಲಿ ಸಾವಯವ ಗೊಬ್ಬರಗಳ ಪೂರೈಕೆನೂ ಬಹಳ ಮುಖ್ಯವಾದ ಸಂಗತಿ. ಬರೀ ರಾಸಾಯನಿಕ ಗೊಬ್ಬರಗಳನ್ನ ಅವಲಂಬನೆ ಮಾಡಿಕೊಂಡು ಇಳುವರಿ ಚೆನ್ನಾಗಿ ಸಿಗುತ್ತಂತ ಅನ್ಕೊಂಡು ಹೆಚ್ಚೆಚ್ಚು ಬಳಸಿದಾಗ ತಪ್ಪಾಗ್ತದೆ. ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ, ಹಿಂಡಿ ಗೊಬ್ಬರ ಈ ತರನ ಹಿತಮಿತವಾಗಿ ಚೆನ್ನಾಗಿ ಉಪಯೋಗಿಸಿಕೊಂಡಾಗ ಬೆಳೆ ಬಾಳಿಕೆ ಬರುತ್ತಂತ ಹೇಳುದಿದೆ. ಮತ್ತೆ ಇಳುವರಿ ಮತ್ತಿತರ ಸಂಗತಿಗಳಲ್ಲೂ ಒಳಿತನ್ನ ಕಾಣ್ತೀವಿ ಅನ್ಕೊಂಡು ಅನುಭವಿಗಳು ಮಾತಾಡುತ್ತಿದೆ. ಈ ಬಗ್ಗೆ ಏನು ಹೇಳ್ತೀರಿ? ಏಲಕ್ಕಿಯಲ್ಲಿ ಈ ರಸಗೊಬ್ಬರ ಬಳಕೆಯ ಜೊತೆಗೆ ಒಂದು ಸಾವಯವ ಗೊಬ್ಬರಗಳು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅದರಲ್ಲಿ ಮೊದಲನೆಯದಾಗಿ ಪ್ಲಾಂಟಿಂಗ್ ಟೈಮ್ದಲ್ಲೇ 1 kg ಬೇವಿನ ಹಿಂಡಿ ಹಾಕುವುದರಿಂದ ಬಹಳ ಒಳ್ಳೆಯ ಹೆಚ್ಚಿನ ಟಿಲ್ಲರ್ಸ್ ಪಡಲಿಕ್ಕೆ ಹೆಚ್ಚು ಅನುಕೂಲವಾಗುತ್ತೆ. ರಸಗೊಬ್ಬರಗಳ ಜೊತೆನೆ ಒರ್ಮಿ ಕಾಂಪೋಸ್ಟ್ ಆಗಲಿ, ನೀಮ್ ಕೇಕ್ ಆಗಲಿ, ಅಥವಾ ಈ ಪೊಂಗ್ಯಾಮಿಯ ಕೇಕ್ ಆಗಲಿ, ಇವೆಲ್ಲವನ್ನು 1 kg ಪ್ರತಿ ಪ್ಲಾಂಟಿಗೆ ಯೂಸ್ ಮಾಡೋದ್ರಿಂದ ರೋಗದ ಇನ್ಸಿಡೆನ್ಸ್ ಆಗಲಿ, ಪೆಸ್ಟ್ ಇನ್ಸಿಡೆನ್ಸ್ ಆಗಲಿ ಕಡಿಮೆ ಆಗೋದ್ರ ಜೊತೆಗೆ ಹೆಚ್ಚಿನ ಇಳುವರಿನೂ ಕೂಡ ಪಡಿಬಹುದು. ಇದಲ್ಲದೆ ಬಯೋ ಕಂಟ್ರೋಲೈಸೆಂಟ್ಸ್ ಅಂತ ಹೇಳ್ತೀವಿ ನಾವು, ಗೊಬ್ಬರ ಜೊತೆಗೆ ಟ್ರೈಕೋಡರ್ಮಾ ಆಗಿರ್ಬೋದು, ಪಚೋಣಿ ಆಗಿರ್ಬೋದು, ಇವನ್ನು ಕೂಡ ಯೂಸ್ ಮಾಡೋದ್ರಿಂದ ಏಲಕ್ಕಿ ತೋಟದಲ್ಲಿ ಬರತಕ್ಕಂತ ರೋಗಗಳ ಹಾವಳಿಯನ್ನು ಕಡಿಮೆ ಮಾಡಬಹುದು. ಏಲಕ್ಕಿಯಲ್ಲಿ ಅಂತರ ಬಹಳ ಮುಖ್ಯವಾದ ಸಂಗತಿ. 2-3 meters ಅಥವಾ ಕೆಲವೊಬ್ರು ಅಡಿಕೆ ತೋಟದಲ್ಲಿ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲಿ ಹಾಕೊಳ್ಳದಿದೆ. ಏಕ ಬೆಳೆಯಾಗಿ ಮತ್ತು ಮಿಶ್ರ ಬೆಳೆಯಾಗಿ ಏಲಕ್ಕಿಯನ್ನ ಅಡಿಕೆ ತೋಟಗಳಲ್ಲೂ, ಕಾಫಿ ತೋಟದಲ್ಲೂ ಅಥವಾ ತೆಂಗಿನ ತೋಟದಲ್ಲೂ ಬೆಳೆದುಕೊಳ್ಳದಿದೆ, ಏನು ಈ ಬಗ್ಗೆ ಹೇಳ್ತೀರಿ? ನಾನು ಮೊದಲನೇ ಹೇಳಿದ ಹಾಗೆ ಏಲಕ್ಕಿಯಲ್ಲಿ ಮಲಬಾರ್ ಟೈಪ್, ಮೈಸೂರು ಟೈಪ್, ಒಳಕ ಟೈಪ್ ಅಂತೇಳಿ ಬೇರೆ ಬೇರೆ ಆದಂತ ಪ್ರಭೇದಗಳಿದಾವೆ. ಅವು ಬೆಳೆತಕ್ಕಂತ ಪ್ರದೇಶ ಮತ್ತು ಕ್ಯಾರೆಕ್ಟರ್ ಮೇಲೆ ಅವನ್ನು ವಿಂಗಡಿಸಲಾಗಿದೆ. ಅದರಲ್ಲಿ ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಮಾಡತಕ್ಕಂತ ಮಲಬಾರ್ ತಳಿಗಳೇನಿದಾವೆ ಅದಕ್ಕೆ ನಾವು 2-2 meters ಅಂತರ ಸೂಕ್ತವಾದಂತದ್ದು ಈ ಮಲಬಾರ್ ತಳಿಗಳಿಗೆ. ಇನ್ನು ಮೈಸೂರಾಗ್ಲಿ, ಒಜುಕಾ ಟೈಪ್ ಆಗಲಿ, ಇವು ಹೆಚ್ಚಿನ ವಿಗ್ರಸ್ ಆಗಿ ಬೆಳೀತಕ್ಕಂಥವು, ಅದಕ್ಕೆ 3-3 meters ಡಿಸ್ಟೆನ್ಸ್ ಬಹಳ ಸೂಕ್ತವಾದಂತದ್ದು. ಇವನ್ನ ಅಡಿಕೆ ತೋಟದಲ್ಲಿಯೂ ಕೂಡ ಕರ್ನಾಟಕದಲ್ಲಿ 1.8x1.8 meters ಕೂಡ ಫಾಲೋ ಮಾಡ್ತಾರೆ. ಅಡಿಕೆಯಲ್ಲಿ 4 ಗಿಡಗಳ ಮಧ್ಯದಲ್ಲಿ ಏಲಕ್ಕಿಯನ್ನ ನಾಟಿ ಮಾಡಬಹುದು. ಸಾಮಾನ್ಯವಾಗಿ 2 meters ಕರ್ನಾಟಕದಲ್ಲಿ ಮಲಬಾರ್ ಟೈಪ್ಗೆ, 3-3 meters ಮೈಸೂರು ಮತ್ತು ಒಳಕ ಟೈಪ್ಗೆ, ಅಂದ್ರೆ ನೆಲ್ಲಾಣಿಗೆ ಡಿಸ್ಟೆನ್ಸ್ ಇಟ್ಕೊಳ್ಬೇಕಾಗತ್ತೆ. ನಿಜ, ಏಲಕ್ಕಿ ಬೆಳೆ ಕೆಲವೊಂದ್ ಸಾರಿ ಒಳ್ಳೆ ಬೆಲೆಯನ್ನ ಗಿಟ್ಟಿಸಿಕೊಳ್ಳದಿದೆ. ಅಗಾಧವಾದ ಧಾರಣೆಯನ್ನ ರೈತರು ಪಡ್ಕೊಂಡು ಒಳ್ಳೆ ಸಂಪಾದನೆಯನ್ನು ಮಾಡಿಕೊಂಡಿದ್ರೆ, ಈ ಒಂದು ಹಿನ್ನೆಲೆಯಲ್ಲಿ ಹಿಂದೆಲ್ಲ ಎಲ್ಲೆಲ್ಲಿ ಏಲಕ್ಕಿಯನ್ನು ಬೆಳೀತಾ ಇದ್ರು ಆ ಭಾಗದ ಕೃಷಿಕರು ಅಲ್ದಲ್ಲೇ ಈಗ ಹೊಸೊಬ್ರು ಸಹ ಆಲೋಚನೆ ಮಾಡ್ತಿದ್ದಾರೆ, ಹಾಕಿರೋರು ಇದಾರೆ, ಕೆಲವೊಬ್ಬರಂತೂ ಒಳ್ಳೆ ದುಡ್ಡನ್ನ ಕಂಡಿರೋರಿದ್ದಾರೆ. ಏಲಕ್ಕಿ ನರ್ಸರಿ ಅಥವಾ ಏಲಕ್ಕಿ ಗಿಡಗಳನ್ನ ಬೆಳೆಸಿ ರೈತರಿಗೆ ವಿತರಣೆ ಮಾಡೋ ನಿಟ್ಟಿನಲ್ಲಿ ಅಪ್ಪಂಗಳದ ನಿಮ್ಮ ಸಂಸ್ಥೆ ಮಾಡುತ್ತಿರುವ ಕೆಲಸವನ್ನು ಉಲ್ಲೇಖ ಮಾಡಬಹುದಾ? ಏಲಕ್ಕಿ ಸಸ್ಯಗಳ ಬಗ್ಗೆ ಹೇಳೋದಾದ್ರೆ, ನಾನು ಮುಂಚೆ ಹೇಳಿದಾಗೆ ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಮಾಡತಕ್ಕಂಥ ತಳಿಗಳ ಕಂದುಗಳ ಮುಖಾಂತರ ನಾವು ಸಸ್ಯಾಭಿವೃದ್ಧಿಯನ್ನು ಮಾಡಿಕೊಡ್ತಾ ಇದ್ದೀವಿ. ಅದರಲ್ಲಿ ಅಪ್ಪಂಗಳವನ್ನು ಸಾಮಾನ್ಯವಾಗಿ ಕೊಡಗು, ಹಾಸನ, ಚಿಕ್ಕಮಗಳೂರು ಡಿಸ್ಟಿಕ್ ನಲ್ಲಿ ಒಳ್ಳೆ ಇಳುವರಿ ಬರ್ತಕ್ಕಂಥ ತಳಿ ಅಂತ ಹೇಳಬಹುದು, ಸೂಟೇಬಲ್ ವೆರೈಟಿ ಅಂತ ಹೇಳಬಹುದು. ಈ ತಳಿಯ ಕಂದುಗಳ ಮುಖಾಂತರ ಸಸ್ಯಾಭಿವೃದ್ಧಿಯನ್ನು ಮಾಡಿ ನಾವು ವಿತರಿಸ್ತಿದ್ದೀವಿ. ಒಂದು ಟಿಲ್ಲರ್ಸ್ಗೆ 40 rupees ಈ ಕಂದುಗಳ ಮುಖಾಂತರ ಮಾಡಿರ್ತಕ್ಕಂಥದ್ದು. ಇನ್ನ ಬೀಜದಿಂದ ಕೂಡ ಸಾಕಷ್ಟು ಜನ ಈ ಟೂರಿಸಂ ಪ್ಲೇಸ್ ಇರೋದ್ರಿಂದ ಬೇರೆ ಬೇರೆ ಕಡೆಯಿಂದ ರೈತರು ಬರ್ತಾರೆ. ನೀವು ಹೇಳಿದಾಗೆ ಈಗ ಸಾಕಷ್ಟು ಯಂಗ್ಸ್ಟರ್ಸ್ ಕೂಡ ಏಲಕ್ಕಿ ಬೆಳೆಯಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಅವರು ಈಸಿಯಾಗಿ ಟ್ರಾನ್ಸ್ಪೋರ್ಟೇಶನ್ ಆಗ್ಲಿ ಅಥವಾ ಸಣ್ಣ ಪ್ರಮಾಣದಲ್ಲಿ ಬೆಳಿಬೇಕಂತೇಳಿ ಇಷ್ಟಪಟ್ಟ ಅವರಿಗೆ ಬೀಜದಿಂದ ಕೂಡ ಒಂದು ಕೆಲವೊಂದಿಷ್ಟು ಸಸಿಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ವಿ. ಆ ಸಸಿಗಳನ್ನ ಕೂಡ ಕೊಡ್ತಾ ಇದ್ವಿ. ಸೀಡ್ಲಿಂಗ್ ಇಂದ ಮಾಡಿರತಕ್ಕಂಥ ಒಂದು ಸಸಿಗೆ 10 rupees ಅಂತ ನಮ್ಮ ಸಂಸ್ಥೆಯಿಂದ ಕಂದುಗಳ ಮುಖಾಂತರ ಮತ್ತು ಸಸಿಗಳ ಮುಖಾಂತರ ಮಾಡಿರತಕ್ಕಂಥ ನಮ್ಮ ಸಸ್ಯಗಳನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ ಸರ್. ಏಲಕ್ಕಿ ಕುರಿತು ಇನ್ನು ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಸಂಶೋಧನೆಗಳು, ಅಧ್ಯಯನಗಳು, ತಳಿ ಅಭಿವೃದ್ಧಿ ನಡೀತಾ ಇದೆ. ಸಕಲೇಶ್ಪುರದ ದೋಣಿಗಾಲನ್ನು ಅಲ್ಲಿಯ ವಿಜ್ಞಾನಿಗಳು ಅಥವಾ ಸಿಬ್ಬಂದಿ ಕಾರ್ಯ ಮಾಡ್ತಾ ಇದ್ದಾರೆ. ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ಕೇಂದ್ರಗಳಲ್ಲಿನೂ ಈ ಬಗ್ಗೆ ರೈತರು ಸಂಪರ್ಕ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಬಹುದು. ಮೂಡಿಗೆರೆಯ ಸಂಶೋಧನಾ ಕೇಂದ್ರದಲ್ಲೂ ಏಲಕ್ಕಿ ಕುರಿತಂತೆ ವಿಚಾರಗಳು ಸಿಗ್ತವೆ, ಸಸಿಗಳು ಲಭಿಸಬಹುದು. ಇದುವರೆಗೆ ಏಲಕ್ಕಿ ಕೃಷಿ ಕುರಿತಂತೆ ಕೊಡಗು ಜಿಲ್ಲೆಯ ಕೃಷಿಕರಿಗೆ ವಿಚಾರಗಳನ್ನು ಮಂಡಿಸಿದ್ರಿ, ಸಲಹೆಗಳನ್ನು ನೀಡಿದ್ರಿ. ತಮಗೆ ಧನ್ಯವಾದಗಳು ಡಾಕ್ಟರ್ ಹೊನ್ನಪ್ಪ ಅಸಂಗಿ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಕೆಳಗಿರೆ, ಕೊಡಗು ಜಿಲ್ಲೆಯಲ್ಲಿ ಏಲಕ್ಕಿ ಬೆಳೆಯುವ ರೈತ ಬಾಂಧವರಿಗೆ ಸಲಹೆಗಳನ್ನು ನೀಡಿದವರು ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯ ವಿಜ್ಞಾನಿ ಡಾಕ್ಟರ್ ಹೊನ್ನಪ್ಪ ಆಸಂಗಿ ಅವರು. ದೂರವಾಣಿ ಸಂಖ್ಯೆಯನ್ನ ಗಮನಿಸಿಕೊಳ್ಳಿ, ಸ್ಥಿರವಾಣಿ ಸಂಖ್ಯೆ 0822729574 2985. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ಸಿರಿಧಾನ್ಯಗಳ ರಾಜ ರಾಗಿ. ರಾಗಿಯಲ್ಲಿ ಅಕ್ಕಿಗಿಂತ ಉತ್ತಮ ಪ್ರಮಾಣದಲ್ಲಿ ಪೋಷಕಾಂಶಗಳಿದ್ದಾವೆ. ದುಡಿಯುವ ಜನಕ್ಕೆ ರಾಗಿ ಶ್ರೇಷ್ಠವಾದ ಆಹಾರ. ಅನೇಕ ಕಾಯಿಲೆಗಳನ್ನು ದೂರ ಇಡಲಿಕ್ಕೂ ನೆರವಾಗ್ತದೆ. ರಾಗಿಯಲ್ಲಿ 16 ತಳಿಗಳಿದ್ದಾವೆ. ನಾಡ ತಳಿಗಳನ್ನು ಇವತ್ತು ರೈತರು ಸಂರಕ್ಷಣೆ ಮಾಡಿಕೊಂಡು ಬೆಳೀತಿದ್ದಾರೆ, ಬಳಸ್ತಿದ್ದಾರೆ. ವಿಜ್ಞಾನಿಗಳು ಸಂಶೋಧಕರು ರಾಗಿಯಲ್ಲಿ ಸುಧಾರಿತ ತಳಿಗಳನ್ನು ಅಭಿವೃದ್ಧಿಪಡಿಸ್ತಿದ್ದಾರೆ. ಒಟ್ಟಾರೆ ರಾಗಿ ಶ್ರೇಷ್ಠವಾದ ಬೆಳೆ. ಆಹಾರದ ದೃಷ್ಟಿಯಲ್ಲಿನೂ ಇದು ಅತ್ಯುತ್ತಮವಾದುದು ಅಂತನ್ಕೊಂಡು ಉಲ್ಲೇಖವಾಗಿದೆ. ಆದರೆ ಕೆಲವೊಬ್ಬರಿಗೆ ರಾಗಿ ಸೇವನೆ ಹಿತವಾಗುವುದಿಲ್ಲ. ಹೊಟ್ಟೆ ಕಟ್ಟುತ್ತೆ, ಬೇದಿ ಆಗುತ್ತೆ ಅಥವಾ ಮಲಬದ್ಧತೆ ಆಗುತ್ತೆ, ಹೀಗೆ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಮಾತಾಡೋದಿದೆ. ಕೆಲವೊಬ್ಬರು ಮುದ್ದೆ ತಿನ್ನೋದೇ ಕಷ್ಟ, ನಮಗೆ ಅಭ್ಯಾಸನೇ ಇಲ್ಲ ಅಂತ ಅನ್ಕೊಂಡು ಮುದ್ದೆ ಸೇವನೆಯ ರುಚಿಯನ್ನೇ ನೋಡಿಲ್ಲ. ನುಂಗಬೇಕಲ್ಲ, ಮುದ್ದೆಯಿಂದ ಬೆಂದ ಹಿಟ್ಟನ್ನು ಪ್ರತ್ಯೇಕ ಮಾಡಿ ಆ ತುಂಡು ತುಂಡು ಮುದ್ದೆಯನ್ನು ನುಂಗೋಕೆ ಎಷ್ಟೋ ಜನಗಳಿಗೆ ಆಗೋದಿಲ್ಲ ಅಂತ ಅನ್ಕೊಂಡು ಹೆದರ್ತಾರೆ, ಇಷ್ಟನೂ ಪಡೋದಿಲ್ಲ. ಆದರೆ ಇದರ ರುಚಿಯನ್ನ, ಮಹತ್ವವನ್ನ, ಇದರ ವಿಶೇಷತೆಯನ್ನ ಕಂಡವರು ಬಿಡೋದಿಲ್ಲ. ದೊಡ್ಡ ದೊಡ್ಡ ತುಂಡುಗಳಾಗಿ ಮಾಡಿ ಅದನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಂಡು ಸಾರಿನೊಂದಿಗೆ ಸೇರಿಸಿ ಸವಿಯೋದಿದೆ. ಮುದ್ದೆ ಗಟ್ಟಿಯಾದಷ್ಟು ಅದು ನಿಧಾನಕ್ಕೆ ಜೀರ್ಣ ಆಗುತ್ತೆ, ಬೇಗ ಹಸುವಾಗುವುದಿಲ್ಲ ಅಂತ ಅನ್ಕೊಂಡು ಅನುಭವಿಗಳು ಹೇಳೇ ಹೇಳ್ತಾರೆ. ಒಂದು ಬಿಗಿಯಾದ ಮುದ್ದೆಯನ್ನ ಬೆಳಗ್ಗೆ ಊಟ ಮಾಡ್ಕೊಂಡು ಹೋದ್ರೆ ಸಂಜೆ ತನಕ ಶ್ರಮಪಟ್ಟರು ಕೆಲಸಗಳನ್ನು ಮಾಡಿದ್ರು ನಮ್ಮ ದೇಹ ನಲುಗೋದಿಲ್ಲ, ಹಸಿವು ಆಗೋದಿಲ್ಲ, ನೀರಡಿಕೆನೂ ಅಷ್ಟಕ್ಕಷ್ಟೇ ಅಂತ ಅನ್ಕೊಂಡು ಮಾತಾಡೋದಿದೆ. ಶ್ರಮಜೀವಿಗಳಿಗೆ ಮುದ್ದೆ ತುಂಬಾ ಒಳ್ಳೆ ಆಹಾರ ಅಂತ ಅನ್ಕೊಂಡು ಈಗಲೂ ಎಷ್ಟೋ ಜನ ಸ್ಪಷ್ಟವಾಗಿ ಹೇಳೋದಿದೆ. ರಾಗಿ ರೊಟ್ಟಿ ಸಹ ಉತ್ತಮವಾದ ಆಹಾರ. ಕೆಲವೊಬ್ರು ಹೇಳ್ತಾರೆ ಮುದ್ದೆಗಿಂತ ರಾಗಿ ರೊಟ್ಟಿ ಒಳ್ಳೇದು, ಅದು ಬಾಯಲ್ಲಿ ಜಡಿಮಿ ಜಡಿಮಿ ನಿಧಾನಕ್ಕೆ ಒಳಗಡೆ ಹೋಗುತ್ತೆ, ಹಾಗಾಗಿ ಆರೋಗ್ಯದ ದೃಷ್ಟಿಯಲ್ಲಿ ಮುದ್ದೆಗಿಂತ ಇನ್ನಷ್ಟು ಉತ್ತಮವಾದದ್ದು ರೊಟ್ಟಿ ಅನ್ಕೊಂಡು ಉಲ್ಲೇಖ ಮಾಡೋದಿದೆ. ಇನ್ನೂ ಕೆಲವೊಬ್ರು ಗಟ್ಟಿಯಾದ ರೊಟ್ಟಿಗಳನ್ನು ಮಾಡಿಕೊಂಡು ವಾರ 15 ದಿನ ತಿಂಗಳ ತನಕ ಇಟ್ಕೊಂಡು ಬಳಕೆ ಮಾಡಿಕೊಳ್ಳೋದಿದೆ. ಖಾರದ ರೊಟ್ಟಿ ಪ್ರಯಾಣಕ್ಕೆ ಅನುಕೂಲ. 4-6 ದಿನಗಳ ಕಾಲ ಪ್ರಯಾಣ ಮಾಡುವಾಗ ದಿನ 2-4 ರೊಟ್ಟಿಗಳನ್ನು ತಿನ್ನಬಹುದು, ಅದಕ್ಕೆ ಮತ್ತಿನ್ನೇನೋ ಸೇರಿಸ್ಕೊಳ್ಬಹುದು. ಖಾರ ಇಲ್ಲದ ರೊಟ್ಟಿಯನ್ನು ಮಾಡಿಕೊಂಡು ಸಿಹಿಯೊಂದಿಗೆ ಸವಿಬಹುದು. ಬರೀ ರಾಗಿ ಮುದ್ದೆ ರಾಗಿ ರೊಟ್ಟಿ ಅಲ್ಲ, ರಾಗಿಯಿಂದ ಅಂಬಲಿಯನ್ನು ಮಾಡಿಕೊಳ್ಬಹುದು, ಹಾಗೆ ಅಕ್ಕಿ ಗಂಜಿಯೊಂದಿಗೆ ರಾಗಿ ಹಿಟ್ಟನ್ನು ಸೇರಿಸಿ ಸವಿಯವರು ಕೊಡಗಿನಲ್ಲಿದ್ದಾರೆ, ಬೇರೆ ಕಡೆನೂ ಕಾಣಿಸಿಕ್ತಾರೆ. ರಾಗಿ ಪಾಯಸವನ್ನು ತಯಾರಿಸಿಕೊಂಡು ಸೇವನೆ ಮಾಡೋರಿದ್ದಾರೆ. ಇನ್ನು ಸಣ್ಣ ಮಕ್ಕಳಿಗೆ ರಾಗಿ ಮೊಳಕೆ ಮಾಡಿದ ಬಳಿಕ ಅದನ್ನು ಒಣಗಿಸಿ ಹುರಿಹಿಟ್ಟನ್ನು ಮಾಡಿ ಮಕ್ಕಳ ಆರೋಗ್ಯಕ್ಕೆ ತಪ್ಪದೆ ಕೊಡೋರು ಇದ್ದಾರೆ. ಸಣ್ಣವರಿದ್ದಾಗಲಿಂದ ರಾಗಿಯನ್ನು ಸೇವನೆ ಮಾಡಿದ್ರೆ ಆರೋಗ್ಯ ಗಟ್ಟಿಯಾಗಿರುತ್ತೆ, ಅಷ್ಟು ಸುಲಭವಾಗಿ ಆರೋಗ್ಯ ಕೆಡೋದಿಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ. ಹೀಗೆ ರಾಗಿ ತಿಂದವ ನಿರೋಗಿ ಅನ್ಕೊಂಡು ಆಗಾಗ್ಗೆ ನೆನಪು ಮಾಡಿಕೊಂಡು ಎಷ್ಟೋ ಜನ ತಪ್ಪದೆ ದಿನನಿತ್ಯ ರಾಗಿಯನ್ನ ಸೇವನೆ ಮಾಡೋರಿದ್ದಾರೆ. ರೈತರು ಸಹ ಎಷ್ಟೋ ಜನ ಪ್ರತಿ ವರ್ಷ ರಾಗಿಯನ್ನ ಬೆಳ್ಕೊಂಡೇ ಬೆಳ್ಕೊಳ್ತಾರೆ. ಹಿಂದಿನ ವರ್ಷ ಹೋದ ವರ್ಷ ಬೆಳೆದ ರಾಗಿ ತಮ್ಮ ಮನೆಯಲ್ಲಿದ್ರೂ ರಾಗಿ ಬೆಳೆದ್ರೆ ಅದು ನಮಗೆ ಶ್ರೇಷ್ಠ, ಏನೂ ಇಲ್ಲದ್ರೂ ರಾಗಿ ಅಂಬಲಿಯಿಂದಲೇ ಜೀವನ ಮಾಡಬಹುದು ಅಂತ ಅನ್ಕೊಂಡು ಆ ಬೈಕಲ್ಲೇ ಎಷ್ಟೋ ಜನ ಜೀವನ ಸಾಗಿಸೋದಿದೆ. ಸ್ವಲ್ಪ ಮಳೆ ಬಂದ್ರೂ ರಾಗಿ ಬೆಳವಣಿಗೆ ಆಗುತ್ತೆ, ಫಸಲು ನೀಡುತ್ತೆ. ಅಕ್ಕಿಗಿಂತ ರಾಗಿಯನ್ನ 4 ತಿಂಗಳಾಕೆ 4 ವರ್ಷಗಳ ಕಾಲ ಇಟ್ಕೊಂಡು ಉಪಯೋಗಿಸ್ಕೊಳ್ಬಹುದು. ರಾಗಿಯ ಜೋಪಾಸನೆಗೆ ವಿಶೇಷವಾದ ಕಾಳಜಿ ಬೇಕಾಗಿಲ್ಲ, ನೀರಿನಂಶ ತಾಗಬಾರದಷ್ಟೇ. ಉಳಿದಂತೆ ಬೆಚ್ಚನೆಯ ಪ್ರದೇಶದಲ್ಲಿ ಶೀತ ತಗಲ್ದಂಗೆ ಇಟ್ಕೊಂಡ್ರೆ ಅಷ್ಟು ಸುಲಭವಾಗಿ ರಾಗಿ ಹಾಳಾಗೋದಿಲ್ಲ, ಭತ್ತಕ್ಕಿಂತ ಬಾಳಿಕೆ ಬರುತ್ತೆ. ಮೇವು ಸಹ ಅಷ್ಟೇ, ರಾಗಿ ಮೇವು ದನಕರುಗಳಿಗೆ ಅತ್ಯುತ್ತಮವಾದ ಆಹಾರ. ಹಸಿವು ಹುಲ್ಲು ಹಾಗೆ ಒಣಹುಲ್ಲು ಎರಡೂ ಸಹ ರಾಸುಗಳಿಗೆ ಪೌಷ್ಟಿಕಾಂಶವಿರುವ ಆಹಾರವಾಗ್ತದೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ವಿಜಯ್ ಅಂಗಡಿ. ರೈತ ಬಾಂಧವರೇ, ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿಕ್ಕಿದೆ. ಇದಕ್ಕಾಗಿ ನಮ್ಮ ರೈತ ಬಾಂಧವರು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08272200006. ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ತಮಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ. ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ. ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯ, ಮನುಷ್ಯನ ಅನಾದರ ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವ್ ಪೇಟೆ, ಮಡಿಕೇರಿ. ಕಾಲ್ 0872230018. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಸಂದರ್ಭದಲ್ಲಿ ಆದು ತೇಳುವ ಪ್ರಾಕೃತಿಕ ವಿಕೋಪ ಎದುರಿಸಿಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವ ಸಂಬಂಧ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಪೂರ್ವಭಾವಿ ಸಭೆ ನಡೆದು ಮಡಿಕೇರಿ ಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಭಾಡಿಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿಯವರು ಮಾತಾಡಿ ನೋಡಲ್ ಅಧಿಕಾರಿಗ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ವಿಕೋಪ ಆದು ತೇಳುವ ಪ್ರದೇಶಗಳನ್ನು ಗುರುತಿಸಿ ಪರಿಹಾರ ಕಾಳಜಿ ಕೇಂದ್ರ ತೆರೆಯಕ್ಕೆ ಅಗತ್ಯ ಸಿದ್ದತೆ ಮಾಡಿಕೊಳ್ಳೋಕು, ಪರಿಹಾರ ಕೇಂದ್ರಗಳಲ್ಲಿ ಕುಡಿಯುವ ನೀರು, ವಿದ್ಯುತ್ ಸಂಪರ್ಕ, ಬಿಸಿ ನೀರು, ಹಂಗೆ ಎಷ್ಟು ಜನಕ್ಕೆ ಜಾಗ ಒದಗಿಸಲಾದೆ ತೇಳುವ ಬಗ್ಗೆ ಖಾತ್ರಿ ಮಾಡಿಕೊಳ್ಳೋ ಕೂತ ನಿರ್ದೇಶನ ಕೊಟ್ಟಳು. ಅಗತ್ಯ ಇರುವ ಕಡೆ ಗೋಶಾಲೆಗಳನ್ನ ಶುರು ಮಾಡುದು, ಭೂ ಕುಸಿವಂತ ಜಾಗಗಳಲ್ಲಿ ಅಗತ್ಯ ಕ್ರಮ ತಗೊಂಡು ಸಾಂಕ್ರಾಮಿಕ ಕಾಯಿಲೆಗಳ ಬಗ್ಗೆ ಎಚ್ಚರ ವಹಿಸುವುದು ಸೇರಿದಂಗೆ ಸುಮಾರು ವಿಷಯಗಳ ಕುರಿತಂಗೆ ಚರ್ಚೆ ನಡೆದು ಮಳೆ ಜಾಸ್ತಿ ಆಕನ, ಹಾರಂಗಿ ಜಲಾಶಯದ ನೀರಿನ ಮಟ್ಟ, ನೀರಿನ ಹೊಳೆಗೆ ಬಿಡುದು ಸೇರಿದಂಗೆ ಮುಂದಿನ ಮಾಹಿತಿ ನೀಡಕೂತ ನಿರ್ದೇಶನ ಕೊಟ್ಟು ಅಗತ್ಯ ಮುನ್ನೆಚ್ಚರಿಕೆ ವಹಿಸಿಕೆ ತಯಾರ ಮಾಡಿಕೊಳ್ಳುವ ಸಂಬಂಧ ಇದೇ ತಿಂಗಳ 28ಕ್ಕೆ ಅಣುಕು ಪ್ರದರ್ಶನ ಏರ್ಪಾಟು ಮಾಡಿಕೆ ತೀರ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದು ಸುಮಾರು ಮಾಹಿತಿ ಕೊಟ್ಟು ರಾಷ್ಟೀಯ ಡೆಂಗ್ಯೂ ದಿನಾಚರಣೆಯ ಅಂಗವಾಗಿ ಡೆಂಗಿ ಜ್ವರದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಡೆಂಗಿ ತಡೆಗಟ್ಟಬಹುದು ಬನ್ನಿ ಎಲ್ಲರೂ ಕೈಜೋಡಿಸೋಣ ತೇಳುವ ಧ್ಯೇಯವಾಕ್ಯದೊಟ್ಟಿಗೆ ಇಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಏರ್ಪಾಟು ಮಾಡಿದ್ದ ಜಾಥಾಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಚಾಲನೆ ಕೊಟ್ಟವು. ಜಾಥಾ ಪ್ಯಾಟಿನ ಬಾಲಭವನದಿಂದ ಶುರುವಾಗಿ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಡ ದೇವಯ್ಯ ವೃತ್ತದ ಮೂಲಕ ಜನರಲ್ ತಿಮ್ಮಯ್ಯ ವೃತ್ತಕ್ಕೆ ಮುಟ್ಟ ನಡೆದು ಜಾಥಾಲಿ ಡೆಂಗ್ಯೂ ಜ್ವರದ ಬಗ್ಗೆ ಕರಪತ್ರ ಭಿತ್ತಿಪತ್ರಗಳ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್, ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆನಂದ್ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕೊಡಗು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ವತಿಯಿಂದ ಮಕ್ಕಳ ಸಹಾಯವಾಣಿ 1098 ಕುರಿತಂಗೆ ಹೊರತಂದಿರುವ ಭಿತ್ತಿಪತ್ರನ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ತಮ್ಮ ಕಚೇರಿಯಲ್ಲಿ ಇಂದು ಬಿಡುಗಡೆ ಮಾಡಿದರು. ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಯ್ಯಪ್ಪ, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಉಪವಿಭಾಗಾಧಿಕಾರಿ ಯತೀಶ್ ಉಲ್ಲಾಳ್, ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಅರುಂಧತಿ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆ ಮಡಿಕೇರಿ ಪ್ಯಾಟಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಸಂತ ಮೈಕಲ್ರ ಶಾಲೆಯಲ್ಲಿ ಇದೇ 21 ಮತ್ತು 22ಕ್ಕೆ ನಡೆದಿದೆ ಅಂತ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ವೇದಮೂರ್ತಿಯವರು ತಿಳಿಸಿದರು. 2022-23 ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ಕಲಿಕಾ ಚೇತರಿಕೆ ಹೆಸರಲ್ಲಿ ಇಂದು ಜಿಲ್ಲೆಯಲ್ಲಿಡೀ ನಡೆದ ವರದಿಯಾಟು. ಮಡಿಕೇರಿ ಪ್ಯಾಟಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸಿಹಿ ಬಾಳೆಹಣ್ಣು ಕೊಟ್ಟು ಮಕ್ಕಳನ್ನ ಶಾಲೆಗೆ ಸ್ವಾಗತಿಸಲಾಯಿತು. ಮಕ್ಕಳಿಗೆ ಪಾಯಸದೊಟ್ಟಿಗೆ ಬಿಸಿ ಊಟಕ್ಕೇನು ಚಾಲನೆ ಸಿಕ್ತು. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ವೇದಮೂರ್ತಿಯವರು ಪಠ್ಯಪುಸ್ತಕ ಸಿಹಿ ಹಂಚಿ ಯಾಗೋಳು ಆಟ ಪಾಠದೊಟ್ಟಿಗೆ ಕಲಿಕೆಗೆ ಒತ್ತು ಕೊಡುವ ನಿಟ್ಟಿನಲ್ಲಿ ಮಳೆಬಿಲ್ಲು ಕಾರ್ಯಕ್ರಮಕ್ಕೇನು ಚಾಲನೆ ಕೊಟ್ಟರು. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆಗೆ ಅಕ್ಕರೆಯಾದಂಗೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸರಾಸರಿ 2.72 ಮಿಲಿಮೀಟರ್ ಮಳೆಯಾಟು. ಜನವರಿಯಿಂದ ಇಲ್ಲಿ ಮುಟ್ಟ 237.88 ಮಿಲಿಮೀಟರ್ ಮಳೆಯಾದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 392.61 ಮಿಲಿಮೀಟರ್ ಮಳೆಯಾಗಿತ್ತು. ಮಡಿಕೇರಿ ತಾಲೂಕಲ್ಲಿ 2.45, ವಿರಾಜಪೇಟೆ ತಾಲೂಕಲ್ಲಿ 5.70 ಮಿಲಿಮೀಟರ್ ಸರಾಸರಿ ಮಳೆ ದಾಖಲಾಟು. ಇಂದಿಂದ ಇದೇ 21ಕ್ಕೆ ಮುಟ್ಟ ನಡೆಯಕ್ಕಿರುವ ಮಿನಿ ಒಲಿಂಪಿಕ್ಸ್ನ ಹಾಕಿ ಆಟಕ್ಕೆ ಮಡಿಕೇರಿ ಭಾರತೀಯ ವಿದ್ಯಾಭವನ ಕೊಡಗು ವಿದ್ಯಾಲಯದ 9ನೇ ಕ್ಲಾಸ್ ವಿದ್ಯಾರ್ಥಿ ಪಾರೇಮಜಲು ಯಶ್ವಿನ್ ಬೋಪಯ್ಯವು ಆಯ್ಕೆಯಾಗೋಳು. ಇವು ಮುತ್ತರ್ಮುಡಿ ಗ್ರಾಮದ ಪಾರೇಮಜಲು ಸುದರ್ಶನ್ ಮತ್ತು ರೀಟಾ ದಂಪತಿಗಳ ಮಂಗ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಮಳೆಹಾನಿ ಸಂದರ್ಭದಲ್ಲಿ ನಿರ್ವಹಣೆಗೆ ಮುಖ್ಯ ನೋಡಲ್ ಅಧಿಕಾರಿ ಮತ್ತು ನೋಡಲ್ ಅಧಿಕಾರಿಗಳನ್ನ ಗೊತ್ತು ಮಾಡಲಾಯಿತು. ಎಲ್ಲಾ ಹೋಬಳಿಗಳಿಗೆ ಮುಖ್ಯ ನೋಡಲ್ ಅಧಿಕಾರಿಗಳನ್ನ ಗುರುತಿಸಿದ್ದು ದಿನದ 24 ಗಂಟೆನೂ 1912ಕ್ಕೆ ಕರೆ ಮಾಡಿ ಮಳೆಹಾನಿಗೆ ಸಂಬಂಧಿಸಿದ ಮಾಹಿತಿ ಹಂಗೆ ಇತರೆ ವಿದ್ಯುತ್ ಸಂಬಂಧಿಸಿದ ದೂರುಗಳನ್ನ ನೀಡಕ್ಕಂತ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಈಗ ಜಾಹೀರಾತುಗಳು. ವಿರಾಜಪೇಟೆಯ ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಗ್ರೈಂಡರ್ಗಳ ಮೆಗಾ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟ್. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22551. ಕಳೆದ 15 ವರ್ಷಗಳಿಂದ ಉತ್ತಮ ಫಲಿತಾಂಶ ನೀಡುತ್ತಿರುವ ಗೋಣಿಕೊಪ್ಪಲಿನ ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ಎಲ್ಲ ಮೂಲಭೂತ ಸೌಲಭ್ಯ, ಕಲಿಕೆಗೆ ಪೂರಕ ವಾತಾವರಣ, ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದೆ. ನೀಟ್, ಜೆಇಇ, ಸಿಇಟಿಗೆ ಪ್ರಥಮ ಪಿಯುಸಿಯಿಂದಲೇ ಕೋಚಿಂಗ್ ನೀಡಲಾಗುವುದು. ಅಮ್ಮತ್ತಿ, ಶ್ರೀಮಂಗಲ, ಪಾಲಿಬೆಟ್ಟ, ಸಿದ್ದಾಪುರ, ವಿರಾಜಪೇಟೆ ಭಾಗಗಳಿಂದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿದೆ. ಇಂದೇ ಸಂಪರ್ಕಿಸಿ. ಫೋನ್ 0827429833. ಬಲ್ಲಮಾವುಟಿ ಗ್ರಾಮದ ಚಿಎಂಡಿ ಕುಟುಂಬದ ಐನ್ಮನೆಯಲ್ಲಿ ಇದೇ ತಾರೀಕು 18ರಂದು ಶ್ರೀ ವೆಂಕಟರಮಣ ದೇವರ ಹರಿಸೇವೆಯನ್ನು ನಡೆಸಲು ತೀರ್ಮಾನಿಸಲಾಗಿದ್ದು ಇದೀಗ ಕಾರಣಾಂತರಗಳಿಂದ ಜೂನ್ 4ಕ್ಕೆ ಮುಂದೂಡಲಾಗಿದೆ. ಕುಟುಂಬಸ್ಥರು, ಬಂಧು ಮಿತ್ರರು, ನೆಂಟರಿಷ್ಟರು ಇದನ್ನರಿತು ಸಹಕರಿಸುವಂತೆ ಚಿಎಂಡಿ ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್ ಮೂರ್ನಾಡು ECG ಮೂತ್ರ ಪರೀಕ್ಷೆ ಹಾಗೂ ಎಲ್ಲಾ ರೀತಿಯ ರಕ್ತ ಪರೀಕ್ಷೆ ಮಾಡಿ ಅತಿ ಶೀಘ್ರದಲ್ಲಿ ರಿಸಲ್ಟ್ ನೀಡಲಾಗುವುದು. ನಿಮ್ಮ ಮನೆಗೆ ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆನ್ಲೈನ್ ಮುಖಾಂತರ ರಿಪೋರ್ಟ್ ಕೂಡ ಪಡೆಯಬಹುದು. ಸ್ಥಳದಲ್ಲಿ ವೈದ್ಯರ ಸೇವೆ ಲಭ್ಯ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್, ಶ್ರೀ ಅಮ್ಮ ಮೆಡಿಕಲ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್ ಮೂರ್ನಾಡು. ಕಾಲ್ 9036090330. ಪ್ರತಿ ವರ್ಷನು ಈ ಮಕ್ಳಿಗೆ ಎರಡೆರಡು ಬ್ಯಾಗ್ ತೆಗೆದು ಸಾಕಾಗ್ಬಿಟ್ಟಿದೆ. ಗೋಣಿಗೊಪ್ಪದ ಲುಲ್ಲು ಬಜಾರ್ಗೆ ಹೋಗೋಣ. ಒಳ್ಳೆ ಕ್ವಾಲಿಟಿಯ ಸ್ಕೂಲ್ ಬ್ಯಾಗ್, ನೋಟ್ ಬುಕ್, ಎಲ್ಲ ಸ್ಕೂಲ್ ಐಟಮ್ಸ್ ಅಲ್ಲೇ ತಗೋಣ. ವೈಲ್ಡ್ ಕ್ರಾಫ್ಟ್, ಸ್ಕೈ, ಫಾಸ್ಟ್ ಟ್ರ್ಯಾಕ್, ಲೂನರ್ಸ್, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ಪಿಕಾಕ್, ಮಿಲ್ಟನ್, ಟಪ್ಪರ್ ವೇರ್ನ ಲಂಚ್ ಬಾಕ್ಸ್, ಪಾಪಿ, ಅಂಬ್ರೆಲಾ, ನವನಿ, ಕ್ಲಾಸ್ಮೇಟ್ಸ್ ನೋಟ್ ಬುಕ್ ರಿಯಾಯಿತಿ ಬೆಲೆಯಲ್ಲಿ ಲಭ್ಯ. ಲುಲ್ಲು ಬಜಾರ್, ಪೂಜಾರಿ ಆರ್ಕೇಡ್, ಗೋಣಿಗೊಪ್ಪ. ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕೊಟ್ಟೂರು ಚೇರಂಬಾಣೆ, ಶ್ರೀಮತಿ ನಾಡೋನಂಡ ಚೋಂದಮ್ಮ ದೇವಯ್ಯ ಸ್ಥಾಪಕ ಅಧ್ಯಕ್ಷರು, ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತವಾಗಿ ಶೇಕಡ 100 ಫಲಿತಾಂಶ ಪಡೆಯುತ್ತಿದ್ದು ಎಲ್ಕೆಜಿಯಿಂದ 9 ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದೆ. ಗ್ರಾಮೀಣ ಭಾಗಗಳಿಂದ ಶಾಲಾ ವಾಹನದ ವ್ಯವಸ್ಥೆ ಇದೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 9448721240. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ಫ್ರಿಜ್, ವಾಷಿಂಗ್ ಮಷೀನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಹಿಲ್ ರೋಡ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪ. Trinity PU and First Grade College. Admissions open now for Science, Commerce and Arts. Join Trinity PU and First Grade College, Vijayanagara, Mysuru. Call 7760-4356. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಗರ ಸಾಂಪ್ರದಾಯಿಕ ಉಡುಪಾನ ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಡ ಕುಪ್ಯ, ಚಾಲೆ, ಮಂಡ್ಯ ತುಣಿ, ಪುದಿಯ ಪುದಿಯ ಡಿಸೈನ್ರ ಪೀಚಗತ್ತಿ, ಪೊಮ್ಮಕಡ ಕೋರಿಚೌಕ, ಮುಸ್ಕೋಲಿ, ಮಂಗಳಗರ್ಗ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗೆ ಸಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಳ ಪೂಣಚ ಪೂವಯ್ಯ 9980940022 ಇಲ್ಲೆಂಗಿ 9900707576. ಬೇತ್ರಿ ನಾಲ್ಕೇರಿ ಹೆಂಬಾಡು ಶ್ರೀ ಭದ್ರಕಾಳಿ ದೇವರ ವಾರ್ಷಿಕ ಉತ್ಸವ 17 ಮಂಗಳವಾರ ನಡೆಯಲಿದೆ. ರಾತ್ರಿ ಚಾಮುಂಡಿ ಭದ್ರಕಾಳಿ ತೆರೆ 9 ನಡೆಯಲಿದ್ದು, ಭಕ್ತಾದಿಗಳು ಊರಿನವರು ಬಂದು ಸೇರಿ ಉತ್ಸವವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿಯವರು, ಊರಿನವರು ಕೇಳಿಕೊಂಡಿದ್ದಾರೆ. ಕೂರ್ಗ್ ಟ್ರಾವೆಲ್ ವರ್ಲ್ಡ್ ಮಡಿಕೇರಿ, ಪ್ರತಿನಿತ್ಯ ತಿರುಪತಿ ಪ್ರವಾಸದ ಪ್ಯಾಕೇಜ್ ಎಲ್ಲಾ ವ್ಯವಸ್ಥೆಯೊಂದಿಗೆ ಇಂದೇ ನಿಮ್ಮ ತಿರುಪತಿ ಪ್ರವಾಸಕ್ಕೆ ಬುಕ್ ಮಾಡಲು ಸಂಪರ್ಕಿಸಿ ಕೂರ್ಗ್ ಟ್ರಾವೆಲ್ ವರ್ಲ್ಡ್, ಕೊಡವ ಸಮಾಜ ಬಿಲ್ಡಿಂಗ್, ಮಡಿಕೇರಿ. ಕಾಲ್ 9481772856. ನಿಧನ ಸುದ್ದಿ. ಇಬ್ನಿ ಒಳವಾಡಿ ಗ್ರಾಮತ್ರ ಅಯ್ಯಂಡ್ರ ಅಪ್ಪು ಜಾಲಪ್ಪ ಅಯ್ಯಂಗ ಇಂದು ಮರಣಪಟ್ಟಿದ್ದು. ಅಯ್ಯಂಡ ಡಾಲಿ ಅಯ್ಯಂಡ ಅಪ್ಪು 86 ಎತ್ತರ ಅಯ್ಯಂಡ ಅಪ್ಪು ಜಾಲಪ್ಪ ಅಯ್ಯಂಡ ಆಕೇರಿ ಕಾರ್ಯ ನಾಳೆ ಮಧ್ಯಾಹ್ನ 12 ಒಳಿಯ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತು ನಡಪ. ಅಂಬತ್ತಿ ಕಾವಡಿ ಗ್ರಾಮತ್ರ ನೆಲ್ಲಮಕ್ಕಡ ಪೌತಿ ಚಿಮ್ಮಿ ಮುತ್ತಪ್ಪ ಅಯ್ಯಂಡ ಪೊಣ್ಣು ಅಕ್ಕಮ್ಮ ಅಯ್ಯಂಗ 83 ಬಯತಲು ಇಂದು ಮಜ್ಜಣ ಮರಣಪಟ್ಟಿತು. ಅಕ್ಕಮ್ಮ ಅಯ್ಯಂಡ ಆಕೇರಿ ಕಾರ್ಯ ನಾಳೆ ಮಜ್ಜಣ 12 ಒಕ್ಕ ಬಲ್ಯ ಮನೆಯಲ್ಲಿ ನಡಪ. ಕಟ್ಟೆಮಾಡು ಪರಂಬು ಪೈಸಾರಿ ನಿವಾಸಿ ಬೆಟ್ಟಕುರ್ಬರ ಬಿಎಂ ಕಾಳ ಅವರು 58 ವರ್ಷದಲ್ಲಿ ಇಂದು ನಿಧನರಾಗಿದ್ದಾರೆ. ಬೆಟ್ಟಕುರ್ಬರ ಬಿಎಂ ಕಾಳ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1:30 ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಕ್ವಿಕರ್ ಬಜಾರ್, ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಅಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಉದಯನುಳ್ಳ ಕಾಳಿಮಂಡ ಮಮತಾಜಿನ. ರಾಷ್ಟ್ರೀಯ ಡೆಂಗ್ಯೂ ದಿನತ್ರ ಮಾರಿಪತ್ ಡೆಂಗ್ಯೂ ಪನಿ ಒಪ್ಪಾಂಗ ಮುಪ್ಪಡ ಎಡ್ತವಂಡಿಯಾನ ಕ್ರಮತರ ಮೇದ ಡೆಂಗಿ ತಡೆಗಟ್ಟಬಹುದು, ಬನ್ನಿ ಎಲ್ಲರೂ ಕೈಜೋಡಿಸೋಣ ಅನ್ನುವ ಧ್ಯೇಯವಾಕ್ಯತೋಡೆ ಇಂದು ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ ಆದನೆಲ್ಲ ಏರ್ಪಾಡು ಮಾಡಿದ ಜಾಥಾಕ್ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ಮುಳಿಯಿಟ್ಟ. ಜಾಥಾ ಮಡಿಕೇರಿಯ ಬಾಲಭವನದಿಂದ ಶುರುವಾಯಿತು. ಸ್ಕ್ವಾಡರ್ ಲೀಡರ್ ಅಜ್ಜಮಡ ದೇವಯ್ಯ ವೃತ್ತದಲ್ಲಿಂಜ ಜನರಲ್ ತಿಮ್ಮಯ್ಯ ವೃತ್ತಗತ್ತನ್ನೇ ನಡೆದತ್ತು. ಡೆಂಗ್ಯೂ ಪನಿರ ಮೀದ ಅಳದಿನ ಕರಪತ್ರ ಪಿಂಜ ಭಿತ್ತಿ ಪತ್ರತ್ ಸಾರ್ವಜನಿಕಂಗಡಲ್ಲಿ ಜಾಗೃತಿ ಕೊಡ್ತತ್ತು. ಆರೋಗ್ಯ ಇಲಾಖೆ ಪಿಂಜ ಬೋರೆ ಇಲಾಖೆರ ಕೂಡ ಬೋಂಡಿಯಾನ ಕ್ರಮ ಹಿಡ್ತಂಡ್ ಈನ ತಡಪಾಂಡ ಮೀದ ಜಾಗೃತಿ ಕೊಡ್ತತ್ತು. ಆ ಪಚ್ಚಕ್ ಮನರ ಸುತ್ತಮುತ್ತ ನೀರನಿಪ್ಪನ ತಪ್ಪುಚಿಟ್ಟಿತ್ತು. ಪರಿಸರತನ ಮನರ ಆಯ್ತು ಬೆಚ್ಚವನಕ್ಕೆ ಸಾರ್ವಜನಿಕಂಕ ಮಾಹಿತಿ ಕೊಡ್ತತ್ತು. ಅಲ್ಲತೆ ಸೊಳ್ಳೆ ಕಡಿಕತನಕ್ಕೆ ಎಲ್ಲಾ ತರತರ ಎಚ್ಚರಿಕೆನ ಎಡ್ತವಂಡು ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಜಿಲ್ಲೆ ಬಪ್ಪ ಮಳೆಗಾಲತ್ತು ಪ್ರಾಕೃತಿ ವಿಕೋಪ ಬಾತೆಂಗಿ ಆನ ಎನ್ನನೆ ನೀಸೊಂಡು ಅಂಗ್ ಬೋಂಡಿಯಾನ ಮುಪ್ಪಡೆ ಕ್ರಮ ಅಡ್ತವಾಂಡ ಮೀದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಇಂಗಡ ಕೊರವು ಕಾರಿಕೆಯಲ್ಲಿ ಇಂದು ಪೂರ್ವಭಾವಿ ಸಭೆ ನಡೆದತ್ತು. ಮಡಿಕೇರಿರ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲು ನಡೆದ ಸಭೆಯಲ್ಲಿ ಹೋಬಳಿಕ್ ನೇಮಕ ಮಾಡನ ನೋಡಲ್ ಅಧಿಕಾರಿಯ ತಹಶೀಲ್ದಾರ್ ತಾಲೂಕು ಪಂಚಾಯಿತಿ ಇಒ ಪೊಲೀಸ್ ಇಲಾಖೆ ಸೆಸ್ಕ್ ಅಗ್ನಿ ಶಾಮಕ ದಳ ಲೋಕೋಪಯೋಗಿ ಪಂಚಾಯತ್ ರಾಜ್ ಕೂಡ ನನಗೆ ಎಲ್ಲಾ ಇಲಾಖೆಯ ಅಧಿಕಾರಿಗಳ ಕೂಡ ಚರ್ಚೆ ನಡೆದಚಿ. ಗ್ರಾಮ ಪಂಚಾಯಿತಿ ಪಿಂಗ ತಾಲೂಕು ಮಟ್ಟದ ಕಾರ್ಯಪಡೆ ಸಮಿತಿ ಸಭೆ ನಡೆಸುವ ಕೂಡ ನನಗೆ ಎಲ್ಲ ತರತ್ ಮುಪ್ಪಡೆ ಕ್ರಮಕ್ಕೂ ಬೋಂಡಿಯಾನ ತಯಾರಿ ಮಾಡಿಯವಕ್ಕೆ ಅಧಿಕಾರಿಯಕ್ಕೆ